ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಆನೆಗಳ ಜೀವನ ಕುರಿತು ಶನಿವಾರ ಸಂತೆ ಸಮೀಪದ ಚಿಕ್ಕಂದೂರು ಗ್ರಾಮದ ಆನಂದ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಕೇಳಿದ್ರೆ ಮಲೆನಾಡಿನ ಪ್ರದೇಶಗಳಲ್ಲಿ ಆನೆಗಳ ಪರಿಚಯ ಇಲ್ಲದವರು ಬಹಳ ವಿರಳ. ಹತ್ತಿರದಿಂದ ಅನೇಕರು ನೋಡಿದರೆ, ದೂರದಿಂದ ನೋಡಿರರು ಇನ್ನೂ ಹಲವರು. ಆನೆಗಳ ಬಗ್ಗೆ ಎಷ್ಟೋ ಜನ ಕೇಳಿ ಹೆದರೋದಿದೆ. ಆನೆಗಳ ಹಾವಳಿ, ಆನೆಗಳ ದಾಳಿ, ಆನೆಗಳಿಂದಾದ ಅನಾಹುತಗಳು, ಹೀಗೆ ಸಾಕಷ್ಟು ಸಂಗತಿಗಳು ನಮ್ಮ ಮನ ಕಲುಕುತ್ತವೆ, ಒಂದು ರೀತಿಯಲ್ಲಿ ಘಾಸಿಗೊಳಿಸ್ತವೆ. ಇವತ್ತು ನಮ್ಮ ಜೊತೆಗೆ ಆನೆಗಳ ಬಗ್ಗೆ ಮಾತನಾಡುತ್ತಿದ್ದರೆ ಕೃಷಿಕರು ಬರಹಗಾರರು ಆಗಿರುವ ಸಕಲೇಶ್ಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಆನಂದ್ ಕುಮಾರ್ ಅವರು. ಆನಂದ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಆನೆಗಳ ಬಗ್ಗೆ ನೀವು ಸೊಗಸಾದ ವಿಚಾರಗಳನ್ನ ಪತ್ರಿಕೆಗಳಲ್ಲಿ ಬರೆದಿದ್ದೀರಿ, ಹಾಗೆ ಕಲೆ ಹಾಕಿದಿರಿ. ಆನೆಗಳ ಪರಿಚಯ ನಿಮಗೆ ಯಾವಾಗ್ಲಿಂದ ಆಯ್ತು? ಆನೆಗಳನ್ನ ಬಹಳ ಹತ್ತಿರದಿಂದಾನೆ ನೋಡ್ತಾ ಇರ್ತೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ಆನೆಗಳು ಕಾಡು ಬಿಟ್ಟು ನಮ್ಮ ನಾಡಿ ಪ್ರವೇಶ ಕೊಟ್ಬಿಟ್ಟಿದ್ದಾವೆ. ನಮ್ ಕಡೆ ತುಂಬಾ ಜಮೀನುಗಳಿಂದ ಹೋಗ್ತಾ ಇದ್ದಾವೆ, ಹಾಗಾಗಿ ನಾನು ಹತ್ತಿರದಿಂದಲೇ ನೋಡಿದೀನಿ. ಕುತೂಹಲಕ್ಕಾಗಿ ಹತ್ರದಲ್ಲಿ ನಿಂತ್ಕೊಂಡು ನೋಡಿದೀನಿ. ಬೇರೆಯವರೆಲ್ಲ ಪಟಾಕಿ ಹೊಡೆದು ಸಿಲ್ವರ್ ತಟ್ಟೆ ಬಿಡದು ಓಡಿಸ್ತಾರೆ, ಬಟ್ ನನ್ನ ಆನೆಗಳ ಬಗ್ಗೆ ಎಲ್ಲಿಲ್ಲದ ವ್ಯಾಮ ಪ್ರೀತಿ ಬಾಲ್ಯದಿಂದ, ಹಾಗಾಗಿ ನಾನು ಹತ್ತಿರದಿಂದ ನೋಡಿದೀನಿ. ಅನಾಹುತ ಕಾರ್ಯ ನನಗೆ ಅನ್ಸಿಲ್ಲ ಸರ್. ಸಾಕಾನೆಗಳನ್ನ ಹತ್ತಿರದಿಂದ ನೋಡೋದು ಮತ್ತೆ ಮುಟ್ಟೋದು ಇದ್ದಿದ್ದೆ, ಆದ್ರೆ ಕಾಡಾನೆಗಳನ್ನ ಹತ್ತಿರದಿಂದ ನೋಡೋದು ಅಥವಾ ಅವುಗಳನ್ನ ಶಾಂತವಾಗಿ ಗಮನಿಸೋದು ಬಹಳ ಕಡಿಮೆ. ಹೌದು ಸರ್, ಹೆದರ್ ಕೇಳ್ತಾರೆ. ಹೆದರ್ ಕೇಳ್ತಾರೆ ಅಂದ್ರೆ ಮನುಷ್ಯನೇ ಆನೆಗಳನ್ನ ಆತರ ಮಾಡಾಕಿದ್ದಾನೆ. ಇಲ್ಲಾಂದ್ರೆ ಆನೆಗಳು ಸಾಮಾನ್ಯವಾಗಿ ನೋಡಿ ಸರ್, ನಮ್ಮ ಬಂಡೀಪುರ ಅರಣ್ಯ ಅಲ್ಲೆಲ್ಲ ಹೋಗ್ಬೇಕಾದ್ರೆ ದನಗಳ ತರ ರಸ್ತೆ ಪಕ್ಕದಲ್ಲೇ ಮೇವು ತಿಂತಾ ನಿಂತ್ಕೊಂಡಿರ್ತಾವೆ, ಅವು ಏನು ಮಾಡೋದೇ ಇಲ್ಲ. ಇಲ್ಲಿ ಏನಾಗಿದೆ, ನಾವೇ ಅವಕ್ಕೆ ಘಾಸಿ ಮಾಡ್ಬಿಟ್ಟಿದೀವಿ. ನಾವು ಆನೆಗಳನ್ನ ಕಂಡ್ರೆ ಎಷ್ಟು ಹೆದರ್ತೀವೋ, ಆನೆಗಳಿಗೆ ಮನುಷ್ಯನ ಕಂಡ್ರೆ ಅಷ್ಟೇ ಹೆದರಿಕೆ. ರಾಕ್ಷಸ ಅಂತರ ನೋಡ್ತಾ ಇದ್ರೆ ಅನ್ಸುತ್ತೆ. ನೋಡಿ ನೋಡಿ, ನಿಜ. ಚಿಕ್ಕವರಿದ್ದಾಗ ಅಂತಂದ್ರೆ ಎಷ್ಟನೇ ವಯಸ್ಸಿನಲ್ಲಿ ನೀವು ಆನೆಗಳನ್ನ ಹತ್ತಿರದಿಂದ ನೋಡಿದ್ರಿ? ನನಗನ್ಸುತ್ತೆ ಬಹಳ ವರ್ಷಗಳಿಂದ ನಮ್ಮ ಏರಿಯಾಕ್ಕೆ ಆನೆಗಳು ಯಾವತ್ತೂ ಬಂದಿರ್ಲಿಲ್ಲ. ಯಾವಾಗ ಹೇಮಾವತಿ ಡ್ಯಾಮ್ ಕಟ್ಟಿ ಅಣೆಕಟ್ಟಿನ ನೀರು ನಿಲ್ತೋ ಆ ಸಂದರ್ಭದಿಂದ ಕೆಲವು ಆನೆಗಳಿಗೆ ಆ ಕಡೆ ಹೋಗಕ್ಕಾಗ್ದಲೇ ನಮ್ಮೂರ್ ಕಡೆಗೆ, ನಮ್ಮ ಭಾಗ ಉಚ್ಚಂಗಿ ಹೆತ್ತೂರ್ ಕಡೆಗೆ ನುಗ್ಗಕ್ ಶುರು ಮಾಡುದು. ಆಮೇಲೆ ಕಾಡು ಎಲ್ಲ ನಾಶ ಆಯ್ತಲ್ಲ ಸರ್. ಹೌದು, ಕಾಡು ನಾಶ ಆದ್ಮೇಲೆ ತಿನ್ನಕ್ಕೇನು ಸಿಗ್ತಾನೆ ಇಲ್ಲ. ಹಾಗಾಗಿ ಅವು ಮನುಷ್ಯನ ಫುಡ್ ಗೆ ಹೊಂದ್ಕೊಂಡ್ಬಿಟ್ಟು ಈಗ ಮನುಷ್ಯ ಏನ್ ತಿಂತಾನೆ ಅದನ್ನೆಲ್ಲ ತಿಂತಾರೆ. ಮೊದಲು ಎಲ್ಲಿ ಆನೆಗಳು, ಬರೀ ಬಗಿನ ಸೊಪ್ಪು, ಬಿದಿರು ಸೊಪ್ಪು, ಗೆಡ್ಡೆ ಗೆಣಸು, ಆಮೇಲೆ ಬೇಸಿಗೆ ಕಾಲದಲ್ಲಿ ಕೆಲವು ಮರದ ತೊಗಟೆಗಳನ್ನ ತಿಂತಾ ಇತ್ತು. ಇವಾಗ ಮನುಷ್ಯ ಬೆಳೆಯುವ ಭತ್ತ, ರಾಗಿ, ಜೋಳ ಏನು ಬಿಡ್ತಾ ಇಲ್ಲ ಅಲ್ವಾ? ಯಾಕಂದ್ರೆ ಅವ್ಕೆ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ ಸರ್. ದಿನಕ್ಕೆ ಅವಕ್ಕೆ 150-200 kg ಆಹಾರ ಬೇಕು ಪ್ರತಿಯೊಂದು ಆನೆಗೆ ಅಂತಂದ್ರೆ. ಹಾಗಾಗಿ ಅದು ಊರುಗಳ ಕಡೆ ಲಗ್ಗೆಡಕ್ ಶುರು ಮಾಡಿದೆ ಸರ್. ಕಾಡುಗಳಲ್ಲಿ ಅಷ್ಟೊಂದು ಸಿಗ್ತಾ ಇಲ್ಲ ಇವುಗಳಿಗೆ, ಏನು ಸಿಗ್ತಾ ಇಲ್ಲ. ಕಾಡನ್ನ ಕಡಿದು ನಾಶ ಮಾಡಿದ್ವಿ. ಕಾಡಲ್ಲಿ ಅವ್ರಿಗೆ ಹಣ್ಣು ಹಂಪಲು ಏನು ಸಿಗ್ತಲ್ಲ, ಬರೀ ಆನೆಗಳಿಗೆಲ್ಲ, ಎಲ್ಲಾ ಪ್ರಾಣಿಗಳಿಗೂ ಅಲ್ಲಿ ಏನು ಸಿಗ್ತಾ ಇಲ್ಲ. ಅಲ್ಲಿ ಸಿಕ್ಕರೆ ಇಲ್ಲಿ ಯಾಕೆ ಬರ್ತವೆ ಅಲ್ವಾ? ಖಂಡಿತ ಹೌದು, ಖಂಡಿತ ಹೌದು. ಮನುಷ್ಯ ಎಲ್ಲ ದಮನ ಮಾಡ್ಬಿಟ್ಟಿದ್ದಾನೆ. ಹೌದು, ನಿಜ. ಎಷ್ಟು ಸ್ವಾರ್ಥಿ ಆಗಿದ್ದಾನೆ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಮನುಷ್ಯನಿಗಿಂತ ಹೆಚ್ಚಿಗೆ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿ ಮೇಲೆ ಹಾಕ್ತಿರೋದು. ಮನುಷ್ಯ ಅದನ್ನ ತಿಳ್ಕೊಳ್ತಾನೆ ಇಲ್ಲ. ಮನುಷ್ಯನಿಗೆ ದೇವರು ಅತಿಯಾಗಿ ಬುದ್ಧಿ ಕೊಟ್ಬಿಟ್ಟಿದ್ದಾನೆ, ಬುದ್ಧಿ ಶಕ್ತಿ ಉಪಯೋಗಿಸಿ ಬೇರೆ ಪ್ರಾಣಿಗಳನ್ನೆಲ್ಲ ದಮನ ಮಾಡಿ ಹಾಕ್ತಿದ್ದಾನೆ. ನಿಜ. ಚಿಕ್ಕಂದೂರು ಸಕಲೇಶ್ಪುರ ತಾಲೂಕಿಂದು ಶನಿವಾರ ಸಂತಿಗೆ ಎಷ್ಟು ದೂರ ಆಗ್ತದೆ? ನಮ್ದು ಕೊಡಗು ಬಾರ್ಡರ್ ಬರುತ್ತೆ ಸರ್. ಎಷ್ಟು ದೂರ ಆಗ್ತದೆ ಶನಿವಾರ ಸಂತಿಯಿಂದ? ಶನಿವಾರ ಸಂತೆಗೆ ಒಂದು 10-12 kilometers. ಓಹೋ, ಸರಿನೇ. ಆಲ್ಮೋಸ್ಟ್ ಕೊಡಗಿದ್ದಾಗಿದೆ ನಮ್ದು ಆಕ್ಟಿವಿಟೀಸ್, ನಮ್ ಮಾರ್ಕೆಟ್ ಅಲ್ವಾ ಶನಿವಾರ ಸಂತೆನ ನಮಗೆ. ಕೊಡಗಿನ ಆನೆಗಳು ನಿಮ್ಮಲ್ಲಿಯೂ ಬರ್ತವೆ, ಅಲ್ಲಿ ಆನೆಗಳು ಕೊಡಗಿಗೂ ಬರ್ತವೆ. ಖಂಡಿತ ಹೌದು. ಆ ಕಡೆ ಬಂಡೀಪುರ ಕಡೆಯಿಂದ ಸ್ಟಾರ್ಟ್ ಆಗ್ತಾವ ಸರ್, ಅಲ್ಲಿಂದ ನಡೆಯಕ್ ಶುರು ಮಾಡಿದ್ರವು. ನಮ್ಮ ಸಹ್ಯಾದ್ರಿ ಪರ್ವತಗಳ ಶ್ರೇಣಿ ಏನಿದೆ ಒಂದ್ ಕಡೆಯಿಂದ ಮೇವ್ ಹರ್ಸ್ಕೊಂಡು ಬರ್ತಾ ಇರ್ತವೆ. ನೋಡಿ ಶನಿವಾರ ಸಂತೆಯಲ್ಲಿ ಒಂದ್ ತಿಂಗಳ ಹಿಂದೆ ಅಲ್ಲಿದ್ದಾವೆ ಅಂತ ಹೇಳಿದ್ರು, ಎರಡ್ ಮೂರ್ ದಿವಸದಲ್ಲಿ ನಮ್ಮ ಏರಿಯಾಗ್ ಬಂದ್ಬಿಡ್ತು. ಏನ್ ಮಾಡ್ತಾರೆ, ಫಾರೆಸ್ಟ್ ನವರಿಗೆ ಫೋನ್ ಮಾಡ್ತಾರೆ. ಫಾರೆಸ್ಟ್ ನವರಿಗೆ ವಿಧಿ ಇಲ್ಲ, ಬಂದ್ ಪಟಾಕಿ ಸಿಡಿಸ್ತಾರೆ, ಗಲಾಟೆ ಮಾಡಿ ಓಡಿಸ್ತಾರೆ. ಇಲ್ಲಿಂದ ಮುಂದಿನ ಊರಿಗೆ ಹೋಗ್ತವೆ. ಹೋಗಿ ದಾರಿಯಲ್ಲಿದೆ ನಿಜ, ಕಾಡೇ ಇಲ್ವಲ್ಲ ಸರ್. ಕಾಡ್ ಹೋಗ್ಬೇಕು ಅಂದ್ರೆ ಬಿಸ್ಲೆ ಘಾಟಿ ಕಡೆಗೆ ಹೋಗ್ಬೇಕು. ಹೌದು, ನಮ್ಮಲ್ಲಿ ಬಿಸ್ಲೆ ಘಾಟಿನ ಹತ್ರದ ಅರಣ್ಯ ಇರೋದು. ಮತ್ತೆ ಕಾಡಿಗೆ ಹೋದ್ರು ಅಲ್ಲಿ ಏನು ಸಿಗೋದಿಲ್ಲ ಅನ್ನೋದು ಅವುಗಳಿಗೆ ಗೊತ್ತಿದೆ. ಹೌದು ಸರ್, ನೀರು ಕೂಡ ಇಲ್ಲ ನೋಡಿ, ಮಳೆ ಕಡಿಮೆ ಆಯ್ತು, ಅತಿವೃಷ್ಟಿ ಜಾಸ್ತಿ ಆಯ್ತು, ಅನಾವೃಷ್ಟಿ ಇತ್ತು ಮೊದಲು, ನೀರು ಸರಿಯಾಗಿ ಸಿಗಲ್ಲ. ಹಾಗಾಗಿ ಇಲ್ಲಾದ್ರೆ ನೀರು ಸಿಗುತ್ತೆ, ಮನುಷ್ಯ ಬೆಳೆದಿದ್ದು ಭತ್ತ ರಾಗಿ ಜೋಳ ಅರಿಶಿನ ಶುಂಠಿ ಯಾವ್ದನ್ನು ಬಿಡ್ತಾ ಇಲ್ಲ. ನಿಜ, ಈಗ ಕಲ್ಬಟ್ಟಿ ಮಾಡಕ್ಕೆ ಕರ್ಗ ಹಾಕಿರ್ತಾನೆ ಇವೆಲ್ಲ ಎಲ್ಲ ಏನೇನು ದ್ರಾವಣಗಳನ್ನ, ಅದನ್ನ ಅರಿಸ್ಕೊಂಡ್ ಬಂದ್ರೆ ಅದನ್ನ ಕುಡಿದು ಡ್ಯಾನ್ಸ್ ಮಾಡಿದ ವಾಹನಗಳು. ಕಾಫಿ ತೋಟದಲ್ಲಿ ನಾವು ಕಾಫಿ ಹಣ್ಣು ಕೊಯ್ದಿದ್ದ ತೋಟದಲ್ಲಿ ಇಟ್ಟು ಬಂದ ಹಣ್ಣುಗಳನ್ನೆಲ್ಲ ಚೆಲ್ಲಾಡಿದವೆ, ಒಂದ್ ರೀತಿ ತೊಂದರೆನೂ ಕೊಡ್ತಾ ಇದಾವೆ. ಹೌದು, ಇತ್ತೀಚೆಗೆ ಒಂದು ಮನೆಗೆ ಸೊಂಡ್ಲು ತೋರಿಸ್ಕೊಂಡು ಏನೆಲ್ಲ ತಿಂದಿದ್ದು ಏನೆಲ್ಲ ತಡ್ಕಾಡಿದ್ದನ್ನ ನಾವು ನೀವು ನೋಡಿದ್ವಿ ಪತ್ರಿಕೆಗಳಲ್ಲಿ ಬಂದಿತ್ತಲ್ಲ. ಹೌದು ಹೌದು, ಏನೋ ಸಿಗದೆ ಇದ್ದಾಗ ಮನೆಗೆ ನುಗ್ಲೇಬೇಕು, ಅವಕ್ಕೆ ಅದು ಅನಿವಾರ್ಯತೆ. ಅವಕ್ಕೆ ಎಂತೆಂತ ಮರಗಳನ್ನ ಉರುಳಿಸ್ತವೆ, ಇನ್ನು ಮನೆಯ ಬಾಗಿಲುಗಳನ್ನ ಬಿಡ್ತಾವ? ಖಂಡಿತ ಹೌದು, ಬರ್ತಾ ಇರ್ಲಿಲ್ಲ. ಈ ಮನುಷ್ಯನೇ ಅವನ್ನ ಆ ತರ ಕೆರಳ ಹಾಗೆ ಮಾಡ್ಬಿಟ್ಟಿದ್ದಾನೆ ಸರ್. ಹೌದು, ನಮ್ಮ ಅಡಿಕೆ ತೋಟಕ್ಕೆ ಒಂದು 12 ಆನೆಗಳು ನುಗ್ಗಿತ್ತು ಸರ್. ನಾನು ಮೈಸೂರಲ್ಲಿದ್ದೆ, ನನಗೆ ಫೋನ್ ಮಾಡಿದ್ರು ನಮ್ಮ ಅಕ್ಕಪಕ್ಕ ತೋಟದವರು, ನಮ್ಮ ತೋಟದಲ್ಲಿ ಆನೆಗಳಿದಾವೆ, ನಾನೆಲ್ಲ ಓಡಿಸ್ಬೇಡಿ ಅಲ್ಲಿ ಇದ್ಕೊಳ್ಳಿ, ಅವು ಏನ್ ಬೇಕಾದ್ರೆ ತಿನ್ಲಿ, ಸ್ವಲ್ಪ ಬಾಳೆ ಹಾಕಿದ್ದೆ, ಬಾಳೆ ತಾನೇ ತಿನ್ನೋದು ಅದ್ ಬಿಡ್ತಾರ ಸರ್. ಅವ್ರಿಗೇನಂದ್ರೆ ಇವ್ರ ತೋಟ ಮುಗಿಸ್ಕೊಂಡು ನಮ್ಮ ತೋಟ ನುಗ್ತವೆ ಅಂತ ಹೇಳಿ ಫಾರೆಸ್ಟ್ನರಿಗೆ ಫೋನ್ ಮಾಡಿ, ಫಾರೆಸ್ಟ್ ಸಿಬ್ಬಂದಿ ಎಲ್ಲ ಬಂದು ಪಟಾಕಿ ಹೊಡೆದು ಹುಸಿಗುಂಡು ಹೊಡಿತಾರೆ, ಹೊಡೆದು ಓಡಿಸಿದ್ರು. ನೋಡಿ, ಕೆಲವು ಬಾಳೆಗಳು ತಿಂದಾಕಿತ್ತು, ಅದ ಓಡಾಟಕ್ಕೆ ಕೆಲವು ಅಡಕೆ ಗಿಡಗಳು ಮುರಿದು ಬಿದ್ದಿತ್ತು, ಬಿಟ್ಟು ನನ್ಗೇನು ಬೇಜಾರಾಗಲಿಲ್ಲ. ನಮ್ ತರ ಇತ್ತ ತಿಂಗ್ ಮಾಡಿ ಜನ ಇದಾರೆ ಸರ್. ಹೌದು, ನಿಮ್ದು ಎಷ್ಟೆಕರೆ ತೋಟ ಇದೆ? ನನ್ನೊಂದು 20 ಎಕರೆ, ಅದ್ರ ಅಡಿಕೆ ತೋಟ ಒಂದು 2 ಎಕರೆ ಇದೆ, ಉಳಿದಿದ್ದೆಲ್ಲ ಕಾಫಿ ಮೆಣಸು ಎಲ್ಲ ಇದೆ. ವರ್ಷದಲ್ಲಿ ನಿಮ್ ತೋಟಕ್ಕೆ ಎಷ್ಟು ಸಾರಿ ಆನೆಗಳು ಬರ್ತಾ ಇರ್ತವೆ? ಪ್ರತಿ ಸಲನು ಬಂದಿದೆ, ನನ್ನ ತೋಟಕ್ಕೆ ಬಂದಾಗ ಏನು ಹಾನಿ ಮಾಡಿರ್ಲಿಲ್ಲ. ಕೆಲವು ಈ ಬಗಿನೆ ಮರಗಳಿದೆ ಅಲ್ಲ ಸರ್, ಬಗಿನೆ ಮರಗಳನ್ನ ಎಳೆದು ತಿಂದಾಕಿತ್ತು. ಈ ಸರಿ ಏನಾಯ್ತು ಅಂದ್ರೆ, ರಸ್ತೆ ಪಕ್ಕದಲ್ಲಿ ಒಂದು ಹಲಸಿನ ಮರ, ಹಲಸಿನ ಮರದಲ್ಲಿ ಹಣ್ಣುಗಳು ಪರಿಮಳ ಚೆನ್ನಾಗಿ ಅವಕ್ಕೆ ಬರ್ತಾ ಇತ್ತು. ಮನೆಗಳಿಗೆ ಈ ವಾಸನಾ ಗ್ರಹಣ ಶಕ್ತಿ ಬಹಳ ವಿಶಿಷ್ಟವಾಗಿರುತ್ತೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಲಸಿನ ಹಣ್ಣಿನ ಪರಿಮಳ ಬಂತು, ನನ್ ಗೇಟ್ ಮುರಿದು ಹಾಕಿ ಒಳಗಡೆ ಬಂದಿತ್ತು. ಆಮೇಲೆ ಓಡಾಡ್ಬೇಕಾದ್ರೆ ದೊಡ್ಡ ಶರೀರದ ಪ್ರಾಣಿ ಅಲ್ಲ ಸರ್, ಕೆಲವು ಗಿಡಗಳೆಲ್ಲ ಮುರಿದು ಹೋಗಿತ್ತು. ನನಗೇನು ಅನಿಸ್ತಿಲ್ಲ, ಬೇಜಾರೇನು ಆಗ್ಲಿಲ್ಲ. ನಿಜ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಮ್ ತೋಟಕ್ ಬಂದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಬಿಟ್ಟಿದೆ, ಅದ್ರಲ್ಲೆಲ್ಲ ನಿಜಾಂಶ ಇದೆ ಅಂತ ನನಗೆ ಅನ್ಸಲ್ಲ. ನಿಜ, ಆನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಂಗ್ರಹಿಸಿದಿರಿ, ಅಧ್ಯಯನ ಮಾಡಿದಿರಿ. ಆನೆಗಳ ಬಗ್ಗೆ ಒಂದೊಂದೇ ವಿಚಾರವನ್ನ ಮಾಹಿತಿಯನ್ನ ಹೇಳ್ತಾ ಹೋಗಿ. ಅವುಗಳ ಗುಣಧರ್ಮಗಳು, ಅವುಗಳ ಚಲನವಲನ, ಅವುಗಳ ಶರೀರ, ಅವುಗಳ ಸಂತಾನಾಭಿವೃದ್ಧಿ, ಇದ್ರ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗಿ. ಹಾಸನ ಪತ್ರಿಕೆಗೆ ಆನೆಗಳ ದೇಹ ರಚನೆ ಮತ್ತು ಸಂತಾನಾಭಿವೃದ್ಧಿ ಬಗ್ಗೆ ಬರದೆ, ಇದು ಬಹಳಷ್ಟು ಜನಕ್ಕೆ ಆನೆಗಳು ಬರೀ ಗಲಾಟೆ ಬಿಟ್ರೆ, ಆನೆಗಳ ಉನ್ಸಾಯಿಸ್ತು ಅಷ್ಟೇ ಲೂಟಿ ಮಾಡ್ತು ಅನ್ನೋದು ಬಿಟ್ರೆ, ಆನೆಗಳ ಬಗ್ಗೆ ಯಾರು ಆಳವಾಗಿ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಆನೆಗಳು ನಿಜವಾಗ್ಲೂ ಮನುಷ್ಯನ ತರ ಮನುಷ್ಯ ಇದೆ, ಅದಕ್ಕೆ ತಾಯಿ ಹೃದಯ ಇದೆ, ಅದಕ್ಕೆ ಜನತಾ ಮಾಧ್ಯಮ ಮನುಷ್ಯ ಅಷ್ಟು ದೊಡ್ಡ ಆನೆನ ಪಳಗಿಸ್ತಾನೆ ನೋಡಿ ಸರ್, ಮಾವತ ಹೇಳ್ದಂಗೆ ಕೇಳುತ್ತೆ, ಅವನ ಕಠಿಣವಾದ ಕೆಲಸಗಳನ್ನು ಕೊಟ್ಟರು ಕೂಡ ಅದನ್ನ ಮಾಡುತ್ತೆ. 500 ಕೆಜಿ 1000 ಕೆಜಿ ಇರೋ ಮರಗಳನ್ನ ಎತ್ತಿ ಹಾಕುತ್ತೆ. ಕಾಡುಗಳಲ್ಲಿ ಟಿಂಬರ್ ವ್ಯಾಪಾರದವ್ರು ಅಲ್ಲಿ ಲಾರಿಗಳು ಹೋಗಕ್ಕಾಗಲ್ಲ, ಮರಗಳನ್ನೆಲ್ಲ ಎಳೆಯಕ್ಕೆ ಅಲ್ಲಿಂದ ಹೊತ್ಕೊಂಡು ರಸ್ತೆಗೆ ತರಕ್ಕೆ ಎಲ್ಲ ಆನೆಗಳನ್ನೇ ಉಪಯೋಗಿಸ್ಕೊಳ್ತಾರೆ ಸರ್. ಹೌದು, ಅವೆಲ್ಲ ಗುಂಪಲ್ಲಿ ಇರ್ತವೆ ಸರ್, ಯೂಶ್ವಲಿ ಅವು ಒಂದು 8, 10, 12 ಹಿಂಗಿರ್ತವೆ ಆನೆಗಳು, ಅವು ಎಲ್ಲ ಸಂಘಜೀವಿಗಳು. ಆ ಗುಂಪಿನಲ್ಲಿ ಅಜ್ಜಿ ಮಗಳು ಮೊಮ್ಮಕ್ಕಳು ಆ ತರ ಎಲ್ಲ ಇರ್ತವೆ, ಅದರಲ್ಲಿ ಗಂಡುಗಳಿರಲ್ಲ, ಗಂಡುಗಳು ಒಂದು ಸರ್ಟನ್ ವಯಸ್ಸಿನ ಜೊತೆ ಇಟ್ಕೊಳ್ತವೆ. ಒಂದು ವಯಸ್ಸಿನ ತನಕ ಗಂಡು ಜೀವಿ ಇರುತ್ತೆ, ಬಂದ ಕೂಡಲೇ ಗಂಡನ್ನ ಹೊರಗಡೆ ಹಾಕ್ತವೆ. ಗಂಡು ಅದೇ ಹೊರಗಡೆ ಹೋಗುತ್ತೆ, ಅದನ್ನೇ ಒಂಟಿ ಸಲಗ ಅಂತ ಹೇಳೋದು. ಸಲಗದ್ದು ಯಾವಾಗಲೂ ಒಂಟಿ ಜೀವನ. ಆಮೇಲೆ ಅವಕ್ಕೆ ಎಂತ ನೆನಪಿನ ಶಕ್ತಿ ಇದೆ ಸರ್ ಅಂದ್ರೆ, ತನ್ನ ಗುಂಪಿನಿಂದ ಗಂಡಾನೆ ಬೇರ್ಪಟ್ಟು ಹೊರಗಡೆ 10 ವರ್ಷ ಆದ್ರೂ ಕೂಡ ತನ್ನ ಗುಂಪಿನ ಎಲ್ಲಾದ್ರೂ ಬೇರೆ ಕಡೆ ಎದುರಾದಾಗ ಅದು ಅದನ್ನ ಗುರುತಿಸುತ್ತೆ, ಹತ್ರಕ್ಕೆ ಬರುತ್ತೆ. ಮತ್ತೆ ಗಂಡು ಹೆಣ್ಣು ಆನೆಗಳು ಒಂದಾಗೋದು ಮೆಲನ ಟೈಮ್ನಲ್ಲಿ ಮಾತ್ರ, ಉಳಿದಂತೆ ಗಂಡಾನೆ ಹೆಣ್ಣಾನೆಗಳು ಒಟ್ಟಿಗೆ ಇರೋದೇ ಇಲ್ಲ. ಆಮೇಲೆ ನಮ್ಮ ಏಷ್ಯಾ ಖಂಡದ ಆನೆಗಳಿಗೆ ಗಂಡಾನೆಗೆ ಮಾತ್ರ ದಂತ ಇರುತ್ತೆ ಸರ್, ಹೆಣ್ಣಾನೆಗೆ ಇರಲ್ಲ. ಹೌದು, ಆಫ್ರಿಕಾ ಖಂಡದ ಆನೆಗಳಿಗೆ ಗಂಡು ಹೆಣ್ಣು ಎರಡಕ್ಕೂ ದಂತ ಇರುತ್ತೆ. ಏಷ್ಯಾ ಖಂಡದ ಆನೆ 4,000-5,000 ಕೆಜಿ ತೂಕ ಇರುತ್ತೆ. ಆಫ್ರಿಕಾದ ಆನೆ 6,000 ಕೆಜಿಗಿಂತ ಜಾಸ್ತಿ ಇರುತ್ತೆ. ಅವರಲ್ಲಿ ಪೊದೆಗಳಲ್ಲಿ ವಾಸ ಮಾಡೋ ಆನೆ, ಅದು ವಿಶಿಷ್ಟವಾದ ಆನೆ. ಆಫ್ರಿಕಾದಲ್ಲಿ 10 ಟನ್ವರೆಗೆ ತೂಗುತ್ತೆ ಸರ್. ಆಮೇಲೆ ನೋಡಿ, ತುಂಬಾ ಒಂದು ವಿಶಿಷ್ಟವಾದ ಇದಂತಂದ್ರೆ, ಎಲ್ಲಾ 4 ಪ್ರಾಣಿಗಳಿಗೆ ತನದ ಭಾಗ ಹಿಂದಿನ ಕಾಲಗಳ ಮಧ್ಯೆ ಇರುತ್ತೆ, ಆನೆಗಳಿಗೆ ಮುಂದಿನ ಕಾಲಗಳ ಮಧ್ಯೆ ಇರುತ್ತೆ ಸರ್. ಎಷ್ಟು ಮಲೆಗಳಿರ್ತವೆ? ಮಲೆಗಳು ಎರಡೆರಡೆ. ಕುರಿಗಳಿದ್ದಂಗೆ. ಏಷ್ಯಾ ಆನೆಗೆ ಕಿವಿ ಸ್ವಲ್ಪ ಚಿಕ್ಕದು, ಆಫ್ರಿಕಾದ ಆನೆ ಕಿವಿ ತುಂಬಾ ದೊಡ್ಡದಿರುತ್ತೆ. ಆಮೇಲೆ ಏಷ್ಯಾ ಆನೆಗೆ ಮುಂಗಾಲಲ್ಲಿ 4 ಬೆರಳು, ಹಿಂಗಾಲಲ್ಲಿ 5 ಬೆರಳು ಇದ್ರೆ, ಆಫ್ರಿಕಾದ ಆನೆಗೆ 2 ಕಾಲಲ್ಲೂ 5-5 ಬೆರಳು ಇರುತ್ತೆ. ಆನೆದು ಬಹಳ ವಿಶಿಷ್ಟವಾದ ಅಂಗ ಅಂತಂದ್ರೆ ಸೊಂಡಿಲು. ಸೊಂಡಿಲಿನಲ್ಲಿ ಮೂಳೆನೇ ಇರಲ್ಲ, ಆದ್ರೂ ಎಂತ ಅಗಾಧವಾದ ಶಕ್ತಿ ಇರುತ್ತೆ ಸೊಂಡಿಲಲ್ಲಿ ಅಂತಂದ್ರೆ. ನೋಡಿ, ಒಂದು ಸಿಂಹನೆ ಬಂದ್ರೆ ಕೂಡ ಸಿಂಹನ ಗುಡಿಸ್ಬಿಟ್ಟು ಬಿಸಾಕ್ಬಿಡುತ್ತೆ, ಒಂದ್ ಕಡೆ ಹಿಂಗ್ ಬರ್ಸೋದು ಅಂತ ಹೇಳ್ತೀವಲ್ವ. ಅಷ್ಟು ಶಕ್ತಿಯುತವಾದ ಭಾಗ. ಹೌದು ಸರ್. 1,000 ಕೆಜಿ 2,000 ಕೆಜಿ ನ ಮರಗಳನ್ನ ಎತ್ತಾಕುತ್ತೆ ಅಂತಂದ್ರೆ ಬಹಳ ಅದ್ಭುತವಾದ ಒಂದು ದೇವರ ಸೃಷ್ಟಿ ಇದೆಯಲ್ಲ. ಆನೆಗಳಿಗೆ ಬಹಳ ಮುಖ್ಯವಾದ ಅಂಗ ಅಂತಂದ್ರೆ ಅದು ಸೊಂಡಿಲೆ. ಸೊಂಡಿಲು ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳ್ತೀರಿ? ಮೇಲ್ದೊಟ್ಟಿ ಮತ್ತೆ ಮೂಗು ಸೇರ್ಕೊಂಡು ಸೊಂಡಿಲು ನಿರ್ಮಾಣ ಆಗಿದೆ. ನೀರನ್ನ ಏರೋದು, ಮತ್ತೆ ಮರಗಳಿಂದ ಎಲೆಗಳನ್ನ ರೆಂಬೆಗಳನ್ನ ಮುರಿಯೋದು, ಎಲೆಗಳನ್ನ ಸುರುಳಿ ಮಾಡಿಕೊಂಡು ಮುದ್ದೆ ತರ ಮಾಡಿಕೊಂಡು ಬಾಯಿಗೆ ತೆರಳುತ್ತೆ. ಎಲ್ಲಾ ಸೊಂಡಿಲಲ್ಲಿ ಅದ್ರ ಕೆಲಸ. ಮರಗಳು ಚಿಕ್ಕಿರ್ಬೇಕಾದ್ರೆ ಮರಗಳಿಂದ ಎಲೆಗಳನ್ನ ಮರೆದು ತಾನು ಜಗದ್ಬಿಟ್ಟು ಮರಗಳಿಗೆ ಬಾಯಿ ತಿನ್ಸುತ್ತೆ. ಆಮೇಲೆ ಮನುಷ್ಯನ್ ತರನೇ ಸರ್ ಆನೆಗಳು. ನೋಡಿ, ಒಂದ್ ಆನೆ ಮರಿಗೆ ಬರೀ ತಾಯಾನೆ ಅಲ್ಲ, ಬೇರೆ ಆನೆಗಳು ಕೂಡ ಅದಕ್ಕೆ ಅದೇ ತರ ಫುಡ್ ತಿನ್ನಿಸ್ತವೆ. ಆಮೇಲೆ ಕೆಚ್ಚಲಲ್ಲಿ ಹಾಲಿರೋ ಬೇರೆ ಆನೆ ಕೂಡ ಮರಿ ಆನೆಗೆ ಹಾಲು ಕುಡಿಸುತ್ತೆ. ಹೌದ್ರಾ? ಆನೆ ಮರಿಗಳನ್ನ ಬಹಳ ಕೇರ್ಫುಲ್ ಆಗಿ ಜತನದಿಂದ ಕಾಪಾಡ್ತಾರೆ ಸರ್. ಅಷ್ಟೇ ಕಾಳಜಿ ಪ್ರೀತಿ ನೋಡಬಹುದು. ಎಲ್ಲಾದ್ರೂ ಜನಗಳನ್ನ ಕಂಡ್ಕೊಳ್ಳಿ, ಆ ಮರಿನ ಮಧ್ಯಕ್ಕೆ ಹಾಕೊಳ್ತವೆ ರಕ್ಷಣೆ ಕೊಡಕ್ಕೋಸ್ಕರ. ಅದಕ್ಕೆ ಮರಿಗಳಿದ್ದಾಗ್ಲೇ ಜನಗಳ ಮೇಲೆ ದಾಳಿ ಮಾಡೋದಿದೆ, ಎಲ್ಲಿ ನಮಗೆ ತೊಂದರೆ ಕೊಟ್ಟ. ಹೌದು, ಮರಿಗೇನ ತೊಂದರೆ ಮಾಡ್ಬಿಡ್ತಾರೆ ಏನೋ ಅಂತ. ಕೆಲ ಸರಿ ಮರಿಗಳು ಸತ್ತೋದ್ರೆ ಎಷ್ಟೊಂದು ನೋವು ಅನುಭವಿಸ್ತವೆ ಸರ್. ಅಂದ್ರೆ ಎಲ್ಲ ಸುತ್ತೋರ್ತವೆ, ಅಲ್ಲೇ ನಿಂತ್ಕೊಳ್ತವೆ, ಗಟ್ಲೆ ಕಣ್ಣೀರ್ ಹಾಕ್ತವೆ. ಆಮೇಲೆ ಅದು ಸತ್ತೋಯ್ತು ನಿಜವಾಗ್ಲೂ ಗೊತ್ತಾದ್ಮೇಲೆ ಬಿಟ್ಟು ಹೋಗ್ತವೆ. ಮತ್ತೆ ಬಿಟ್ಟು ಹೋದ್ರು ಕೂಡ ಕಾಡಲ್ಲೆಲ್ಲ ಹೋಗಿ ಬಂದು ಮತ್ತೆ ಒಂದ್ ದಿವಸ 2 ದಿವಸ ಬಿಟ್ಟು ಅಲ್ಲಿ ಬಂದು ನೋಡ್ತವೆ, ಮರಿ ಬದುಕಿರ್ಬಹುದು ಏನೋ ಅಂತ ಕೊಡಕ್ಕೋಸ್ಕರ. ತಾಯಿಯ ಮಮತೆ. ಹೌದು ಸರ್, ಬೇರೆ ಪ್ರಾಣಿಗಳಲ್ಲೂ ಇದೆ, ಪಕ್ಷಿಗಳು ಬರುತ್ತೆ, ಬಟ್ ಇದು ಬಹಳ ವಿಶಿಷ್ಟವಾದ ಸರ್ ಆನೆಗಳು ಅಲ್ವಾ. ಹಾಗಾಗಿ ನಮ್ಮ ನಾಗರಿಕರು ರೈತರು ಮರಿಗಳಿರುವ ಆನೆ ಹಿಂಡಿನ ಹತ್ರ ಹೋಗೋದು ಅಥವಾ ಕೇಕೆ ಹಾಕೋದು, ಕೂಗು ಹಾಕೋದು, ಕಲ್ಲು ಹೊಡೆಯೋದು, ಇನ್ನೊಂದೇನೋ ಮಾಡೋದು ಮಾಡಬಾರದು. ಮಾಡಬಾರ್ದು. ಇವ್ರಿಗೆ ಅಂತಂದ್ರೆ ನಾವು ವರ್ಷಡಿ ಕಷ್ಟಪಟ್ಟಿರ್ತೀವಿ, ನಮ್ಮ ಬೆಳೆ ತಿಂದ ಹಾಕಿದ್ರೆ ನಮ್ಮ ಹೆಂಡತಿ ಮಕ್ಕಳು ನಾವು ಬದುಕುಳಿದಾರೆ ಹೇಗೆ, ನಮ್ಮ ಬದುಕಿನ ಪ್ರಶ್ನೆ ಏನು ಅಂತ ಆ ಕಾರಣಕ್ಕೋಸ್ಕರ ನಾವು ಹಿಂಸೆ ಕೊಡ್ತಾರೆ. ಇದ್ರಲ್ಲಿ ಯಾರು ತಪ್ಪು ಯಾರದ್ದು ಸರಿ ಅಂತ ಹೇಳಕ್ಕಾಗಲ್ಲ. ಇಲ್ಲ, ಅದು ಪ್ರಾಣಿಗಳು ತಾವ್ ಹೇಳಿದಂಗೆ ಕಾಡಿನಲ್ಲಿ ಆಹಾರ ಇಲ್ಲದೆ ಇರೋದ್ರಿಂದ ನಾಡಿಗೆ ಬರ್ತದವೆ, ಇಲ್ಲಾಂದ್ರೆ ಬರ್ತೇ ಇರ್ಲಿಲ್ಲ. ಹೌದು ಹೌದು ಸರ್, ಹೌದು. ಆಮೇಲೆ ನಮ್ ಸರ್ಕಾರಗಳು ಸರ್ ಮನುಷ್ಯರಿಗೋಸ್ಕರ ಎಷ್ಟೊಂದೆಲ್ಲ ಪ್ರಾಜೆಕ್ಟ್ಗಳು ಮಾಡ್ತಾರಲ್ಲ, ಫಾರೆಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನು ಮಾಡಿ ಪಕ್ಕದಲ್ಲಿ ಬೋರ್ವೆಲ್ ಗಳನ್ನ ಹಾಕಿ ಹೊಂಡಗಳನ್ನ ತುಂಬಿಸಬಹುದು, ಬೋರ್ವೆಲ್ ಇಂದ ನೀರು ತೆಗೆದು. ಪ್ರಾಣಿ ಪಕ್ಷಿಗಳಿಗೋಸ್ಕರ ಯಾವುದೇ ಯೋಜನೆ ಇಲ್ಲ ಸರ್ಕಾರಗಳಿಗೆ. ಮಾಡಿದರೆ ಸಾಲದು, ಇನ್ನೂ ಮಾಡಬೇಕು. ಸಾಲದು ಸರ್, ಮಣಿಪುರದಲ್ಲಿ ಪಕ್ಕದಲ್ಲೇ ದೊಡ್ಡ ಕೆರೆ ಇದೆ, ಆ ಕೆರೆಯಲ್ಲಿ ಮಳೆಗಾಲ ಸ್ವಲ್ಪ ನೀರಿರುತ್ತೆ, ಈ ಹೊತ್ತಿಗಾಗಲೇ ನೀರೆಲ್ಲ ಬ್ರೇ ಆಗಿರುತ್ತೆ ಸರ್ ಅಲ್ಲಿ. ಆಮೇಲೆ ನಮ್ಮಲ್ಲಿ ಆನೆ ಕಾರಿಡಾರ್ ಮಾಡಬೇಕು ಅಂತ ಯೋಜನೆ ಇದೆ. ಅಂದ್ರೆ ಒಂದಿಷ್ಟು ಪ್ರದೇಶ ಆನೆಗಳಿಗೋಸ್ಕರಲ್ಲೇ ರಿಸರ್ವ್ ಆಗಿ ಇಟ್ಕೋಬೇಕು, ಫೆನ್ಸ್ ಹಾಕಿ ಆನೆಗಳಿಗೆ ಸಿಗೋ ತರ ಮರಗಿಡಗಳನ್ನೆಲ್ಲ ಬೆಳೆಸಬೇಕು ಅಂತ. ಅದು ಕಾರ್ಯರೂಪಕ್ಕೆ ಬರಕ್ ಬಹಳ ಕಷ್ಟ ಇದೆ. ರೈತರುಗಳನ್ನ ಎಲ್ಲಿ ಕಳಿಸ್ತೀರಿ? ನಿಜ, ಆ ಯೋಜನೆ ಅಷ್ಟೊಂದು ಸಕ್ಸಸ್ ಕಾಣುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ಬಿದಿರನ್ನ ನೆಟ್ಬಿಟ್ಟು ಬೆಳೆಸೋದೇನು ದೊಡ್ಡ ಕೆಲಸ ಅಲ್ಲ, ಮಾಡ್ಲೇ ಇಲ್ಲ. ಫಾರೆಸ್ಟ್ ಬಾಮಣ್ಣೂರು ಬೇರೆ ಕಡೆ ಬಿಡಿ, ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಮಾಡ್ಲೇ ಇಲ್ಲ. ಆನೆಗಳ ದೇಹ ದೊಡ್ಡದು, ತಾವ್ ಹೇಳಿದಂಗೆ 4,000-5,000 ಕಿಲೋಗ್ರಾಮ್ ಅಥವಾ 10,000 ಕಿಲೋಗ್ರಾಮ್ ವರೆಗೆ ತೂಗುತ್ತೆ. ಹಾಗೆ ಹೌದು ಸರ್, ಆನೆ ಮರಿಗಳು ಬೆಳೀತಾ ಬೆಳೀತಾ ಎಷ್ಟು ವರ್ಷಕ್ಕೆ ಪ್ರಾಯಕ್ಕೆ ಬರ್ತವೆ? ಸರ್ ಈಗ ನೋಡಿ, ಆನೆ ಮರಿನೇ ಇಬ್ರು ಮನುಷ್ಯರ ತೂಕ ಇರುತ್ತೆ, 100 ಕೆಜಿಗಿಂತ ಜಾಸ್ತಿ ಇರುತ್ತೆ. ದಂತ ಮೂಡಿದ ಕೂಡ್ಲೇ ಅದು ಪ್ರೌಢಾವಸ್ಥೆ ಬಂತು ಅಂತಾನೆ. 6 ತಿಂಗಳು 1 ವರ್ಷದ ಒಳಗಡೆ ಹೊರಗಡೆ ಹಾಕ್ಬಿಡ್ತೇವೆ ಗಂಡನನ್ನು. ಹೆಣ್ಣನ್ ಮಾತ್ರ ಜೊತೆಗೆ ಇಟ್ಕೊಳ್ತವೆ. ಅದೇ ಆನೆಗಳು ಗುಂಪು ನಾವ್ ನೋಡ್ತೀವಲ್ವ, ಆನೆಗಳು ಸಾಮಾನ್ಯವಾಗಿ ಗುಂಪಲ್ಲಿ ಇರ್ತವಲ್ವ. ಒಂಟೆ ಸಲಗ ಮಾತ್ರ ಗಂಡ ಆನೆ, ಅದು ಸಪರೇಟ್ ಆಗಿರುತ್ತೆ. ಹೆಣ್ಣ ಆನೆಗಳೇ ಗುಂಪಾಗಿರ್ತವೆ, ಗಂಡ ಆನೆ ಗುಂಪಿನಲ್ಲಿ ಇರೋದಿಲ್ಲ. ಹೌದು ಸರ್, ಕುಟುಂಬದ ಯಜಮಾನತಿ ಹೆಣ್ಣ ಆನೆ, ಗಂಡ ಆನೆ ಅಲ್ಲ. ಹೌದು ಹೌದು, ಮಾತೃ ಪ್ರಧಾನವಾದ ಕುಟುಂಬ ಅಂತ ಹೇಳ್ಬೋದು. ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ತಿಂಗಳ ಕಾಲ ಮರಿ ಇರುತ್ತೆ ಅಥವಾ ಭ್ರೂಣ ಇರುತ್ತೆ? ಬಹಳ ವಿಶೇಷವಾದ ಸರ್ ಇದು ನೋಡಿ, ಈ ಪ್ರಾಣಿ ಪ್ರಪಂಚದಲ್ಲೇ ದೀರ್ಘ ಗರ್ಭಾವಸ್ಥೆ ಪ್ರಾಣಿ ಅಂತಂದ್ರೆ ಆನೆ. 22 ತಿಂಗಳು ತಾಯಿ ಹೊಟ್ಟೆ ಒಳಗಡೆ ಬೆಳೀತದೆ ಸರ್. ಆಮೇಲೆ ಅದ್ರ ಈ ಮಿಲನ ಮಹೋತ್ಸವ ವಿಷಯಕ್ಕೆ ಬಂದ್ರೆ ತುಂಬಾ ವಿಶಿಷ್ಟವಾಗಿದೆ ಸರ್. ಹೆಣ್ಣಾನೆ ಬೆದೆಗ್ ಬಂದಾಗ ಅದು ಮುಲುಕ್ ಹಾಕುತ್ತೆ. ಮುಲುಕ್ ಹಾಕೋದು ಅಂದ್ರೆ ಕೆನೆಯೋದು ಅಂತ ಹೇಳ್ತೀವಿ, ಒಂದ್ ರೀತಿ ಸದ್ದು ಮಾಡೋದು. ಹೌದು, ಆ ಸದ್ದು ಈ ಕಾಡೊಳಗಡೆ ಒಂದ್ 3-4 ಕಿಲೋಮೀಟರ್ ವರೆಗೆ ರೇಡಿಯೋ ವ್ಯವಸ್ಥೆ ಪಸರಿಸುತ್ತೆ ಸರ್. ಈ ಗಂಡಾನೆ ಆಲ್ರೆಡಿ ಮದ ಬಂದಾಗ ಏನಾಗುತ್ತೆ ಅಂದ್ರೆ ಆ ಕಣ್ಣಿನ ಇದರಿಂದ ಒಂದು ದುರ್ಗಂಧ ಬೀರೋ ದ್ರವ ಲಿಕ್ವಿಡ್ ಜಿನಗಕ್ ಶುರು ಆಗುತ್ತೆ. ಅದನ್ನೇ ಜನ ನೋಡಿದಾಗ ಆನೆ ಅಳ್ತಾ ಇದೆ ಅಂತ ಹೇಳ್ತೀವಲ್ಲ ಸರ್, ಅದು ಆನೆ ಅಳದಲ್ಲ, ಆನೆ ಕಣ್ಣುಗಳಿಂದ ಅದು ಇಳಿತಾ ಇರುತ್ತೆ. ಅದು ಆ ಟೈಮ್ಗೆ ಹೆಣ್ಣಾನ ಹುಡ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಹೆಣ್ಣಾನೆ ಕರೆ ಕೊಡುತ್ತಲ್ಲ, ಅದು ಹೆಣ್ಣಾನ ಹುಡಿಕೊಂಡು ಬರುತ್ತೆ. ಗಂಡಾನೆ ಹುಡಿಕೊಂಡ್ ಬಂದಾಗ ಅಲ್ಲಿನೂ ಕೂಡ ವಿಶಿಷ್ಟತೆ ಇದೆ. ಆಲ್ರೆಡಿ ಒಂದ್ ಗಂಡಾನೆ ಅದನ್ನ ಹುಡುಕೊಂಡ್ ಬಂದ ಪಕ್ಕದಲ್ಲಿ ನಿಂತಿದ್ರೆ ಈಗ ಬಂದ ಆನೆ ಅದನ್ನ ಹೆರಿಸಿ ಓಡಿಸುತ್ತೆ, ಇದು ಬಲಿಷ್ಠವಾಗಿದ್ರೆ. ಆಮೇಲೆ ಹೆಣ್ಣಾನೆಗಳು ಬದೆಗೆ ಬರೋದೇ 5 ವರ್ಷ 6 ವರ್ಷಕ್ಕೆ ಹಿಂಗೆ ಸರ್. ಈ ಗಂಡಾನ ಜೊತೆ ಅದು ಮಿಲನ ಆದ್ಮೇಲೆ ಮತ್ತೆ ಬೇರೆ ಆನೆಗೆ ಕರೆ ಕೊಡುತ್ತೆ. ಅದೇ ತರ 5-6 ದಿನಗಳು ಅದು ಪುರುಷ ಸಂಘ ಮಾಡುತ್ತೆ. ಆಮೇಲೆ ಗಟ್ಟಿಮುಟ್ಟಾದ ಆನೆ ಜೊತೆ ಅದು ಗರ್ಭಧಾರಣೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಅದೇನ್ ಗರ್ಭಧಾರಣೆ ಅದ್ರ ಕೈಲಿಲ್ವಲ್ಲ. ನಾನೆಲ್ಲ ಓದಿದ್ದು ಗಟ್ಟಿಮುಟ್ಟಾದ ಗಂಡಾನೆ ಜೊತೆ ಅದು ಗರ್ಭಧಾರಣೆ ಮಾಡ್ಕೊಳ್ಳುತ್ತೆ, 5-6 ದಿನ ಬೇರೆ ಗಂಡಾನೆಗಳ ಜೊತೆ ಸೇರ್ತಾ ಇರುತ್ತಲ್ಲ. ಬಟ್ ನನಗೇನು ಅನಿಸ್ತಾ ಇಲ್ಲ, ಯಾವ್ದೋ ಒಂದು ಆನೆ ಇದು ಅಲ್ಲಿ ಗರ್ಭಧಾರಣೆ ಆಗ್ಬಹುದು. ಗರ್ಭಧಾರಣೆ ಲಾಸ್ಟ್ ಗೆ ಬರುತ್ತಲ್ಲ ಸರ್ ಗಂಡಾನೆ, ಅದು ಹೆಣ್ಣಾನೆ ರಕ್ಷಣೆಗೋಸ್ಕರ ಪಕ್ಕದಲ್ಲೇ ಸಾಗ್ತಾ ಇರುತ್ತೆ ಅವಳು. ಅದು ಗರ್ಭಿಣಿ ಆದಾಗ ಸರಿನೇ ಅದಕ್ಕೆ ರಕ್ಷಣೆ ಕೊಡಕ್ಕೋಸ್ಕರ ತುಂಬಾ ವಿಶಿಷ್ಟತೆ ಇದೆ ಸರ್. ಇನ್ನೂ ಡೀಪ್ ಆಗಿ ಹೋದ್ರೆ ಆನೆಗಳ ಬಗ್ಗೆ ತುಂಬಾ ವಿಷಯಗಳು ಸಿಗ್ಬಹುದು ಅನ್ಸುತ್ತೆ ನನಗೆ. ಹೌದು ಹೌದು. ಆಯುಸ್ಸು ಎಷ್ಟಂತ ಹೇಳ್ತೀರಿ ಆನೆಗಳದ್ದು? ಆಯಸ್ಸು 50-60 ವರ್ಷ ಸರ್. ಹತ್ರ ಮನುಷ್ಯನ ಆಯಸ್ನಷ್ಟೇ ಅನ್ಕೊಳ್ಳಿ, 100 ವರ್ಷ ಬದುಕಬಹುದು. ಬಟ್ ಅದು ರೇರ್, ಅವರೇಜ್ ಆಯಸ್ಸು ಮನುಷ್ಯನ್ ಎಷ್ಟು ಸರ್? 60-70 ಅಲ್ವಾ ಇದು? 60 ವರ್ಷ ಬದುಕುತ್ತೆ. ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ದೂರ ಕ್ರಮಿಸಬಹುದು ಆನೆ ತಾವು ತಿಳ್ಕೊಂಡಂಗೆ ಅಥವಾ ಅಲ್ಲಿ ಜನ ಮಾತಾಡ್ತಾರೆ? ನಮ್ಮ ಹೇಳಿದ್ರೆ ನನ್ನ ಗಮನಿಸಿರೋದು ಪ್ರತಿ ದಿನ ಒಂದು ನೈಟ್ ಟೈಮ್ ಸರ್, ಆಹಾರ ಹರಿಸೋದು ಕೂಡ ನೈಟ್ ಟೈಮು. ಯಾಕಂದ್ರೆ ಇಲ್ಲಿ ನಾಡಿ ನುಗ್ಗಿದಾನೆ, ಅದು ಆಹಾರಕ್ಕೆ ಹೊರಡದೆ ಎಲ್ಲೋ ಒಂದ್ ಕಡೆ ಪದ್ಯನಲ್ಲೋ ಕಾಡಲ್ಲೋ ಹೊತ್ಕೊಂಡಿರುತ್ತೆ. ನೈಟ್ ಟೈಮ್ ಹೊರಟ್ರೆ 15-20 ಕಿಲೋಮೀಟರ್ ಹೋಗ್ಬಿಡುತ್ತೆ ಸರ್. ಇವತ್ ನಮ್ಮ ಉಚ್ಚಂಗಿ ಭಾಗದಲ್ಲಿ ಹೆತ್ತೂರು ಭಾಗದಲ್ಲಿ ಇದ್ರೆ ನಾಳೆ ಶುಕ್ರವಾರ ಅಂತ ನಾಡಿ ಸಕಲೇಶ್ಪುರ ಹಂಗ್ ತಲುಪಿರುತ್ತೆ ಸರ್. 15 ಕಿಲೋಮೀಟರ್ 20-25 ಕಿಲೋಮೀಟರ್ ಹೋಗ್ತಾ ಇರುತ್ತೆ. ನೋಡಿ, ಬೆಳಗಿನ ಹೊತ್ತು ಎಲ್ಲೂ ಕಾಣೋದಿಲ್ಲ, ಬಹಳ ಅಪರೂಪ ಆನೆಗಳು ಕಾಣೋದು ಅಲ್ವಾ? ಕಾಡಲ್ಲಿರ್ತವೆ, ನ್ಯಾಚುರಲ್ ಫಾರೆಸ್ಟ್ ಏನಿದೆ ಹೌದು ಅಲ್ಲಿ ಹಗಲತ್ತು ಕಾಣುತ್ತೆ. ಇಲ್ಲಿ ಮನುಷ್ಯನ ಭಯ ಪಟ್ಕೊಂಡು ಎಲ್ಲೊಂದ್ ಕಡೆ ಆಡಿ ಕುತ್ಕೊಂಡ್ಬಿಡುತ್ತೆ. ಹಗಲತ್ತು ಒಂದು 6 ಗಂಟೆಗೆ ಕತ್ಲಾದ ಕೂಡಲೇ ಅದು ಆಹಾರನ ಆರಿಸಿಕೊಂಡು ಹೊರಟ್ಬಿಡ್ತಾರೆ. ಬೆಳಗಿನ ಹೊತ್ತು ಮತ್ತು ರಾತ್ರಿ ಹೊತ್ತು ಎರಡೂ ಸಂದರ್ಭದಲ್ಲಿ ಅದು ಆಹಾರವನ್ನ ಸೇವನೆ ಮಾಡ್ತಾ ಇರತ್ತಾ? ಮತ್ತೆ ನಿದ್ದೆ ಎಷ್ಟು ಹೊತ್ತು ಮಾಡುತ್ತ ಅಂತ ಹೇಳ್ತೀರಿ? ದಿನದಲ್ಲಿ 18 ಗಂಟೆ ಬೇಕಾದ್ರೂ ಅದು ಆಹಾರ ಚಿಂತನೆ ಇರ್ತದೆ ಅಂತ ವಿಜ್ಞಾನ ಹೇಳುತ್ತೆ ಸರ್. 150-200 ಕೆಜಿ ಆಹಾರ ಭಕ್ಷಿಸುತ್ತೆ ದಿನಕ್ಕೆ ಅಂತ. ನಿಂತ್ಕೊಂಡು ನಿದ್ರೆ ಮಾಡಬಹುದು, ಅದು ಮಲ್ಕೊಂಡು ನಿದ್ರೆ ಮಾಡ್ತದೆ ಅನ್ಸಲ್ಲ ನನಗೆ. ಕುದುರೆಗಳ ತರ? ಹೌದು ಸರ್, ಹೌದು. ಇನ್ನೊಂದು ವಿಶೇಷ ಅಂದ್ರೆ ಸರ್, ನಮ್ಮಲ್ಲಿ ಕೆಲವು ಪುಂಡಾನೆ ಅಂತ ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಮರವಳಿಕೆ ಚುಚ್ಚುಮದ್ದನ್ನ ಶೂಟ್ ಮಾಡಿ ಅವನ್ ಬೀಳಿಸಿ ಅವನ್ನ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಸಾಗಿಸಿ ಇಲ್ಲಿಂದ ತಗೊಂಡು ಬಂಡೀಪುರಕ್ಕೆ ಬಿಟ್ಬಂದ ಆನೆಗಳು ರೇಡಿಯೋ ಕಲರ್ ಹಾಕಿಬಿಟ್ಟಿರ್ತಾರೆ. ಮುಂದಿನ ವರ್ಷ ಅದೇ ಸೀಸನ್ ಗೆ ನಮ್ಮ ಏರಿಯಾಕ್ ಬಂದಿರುತ್ತೆ ನೋಡಿ. ಆತರ ಒಂದ್ 2-3 ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ. ಬಂಡೀಪುರ ಎಷ್ಟು ದೂರ ಇದೆ? ಅಥವಾ ತಮಿಳ್ನಾಡು ಬಾರ್ಡರ್ ಮದಿಮನೆ ನಮ್ಮ ಬಂಡೀಪುರ ಪಕ್ಕದಲ್ಲಿದೆ. 250-300 ಕಿಲೋಮೀಟರ್ ಆಗಬಹುದು. ಅಂದ್ರೆ ಅದು ಓಡಾಡುವ ದಾರಿಯನ್ನ ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ನೆನಪಿನ ಶಕ್ತಿ ಬಹಳ ಚೆನ್ನಾಗಿ ಸರ್. ಹೌದು, ವಾಸನ ಗ್ರಹಣ ಶಕ್ತಿ ಮತ್ತೆ ನಡೆದು ಬಂದ ಕೆರೆ ಹೊಳೆ ನದಿ ಕಾಡು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತದೆ. ತಾಳ್ಮೆ ಆನೆಗೂ ಇದೆ, ಅಷ್ಟೇ ಒಂದು ಶಕ್ತಿ ಸಾಮರ್ಥ್ಯನೂ ಆನೆಗಿದೆ. ಹೌದು ಸರ್, ದೇವರು ಮನುಷ್ಯನಿಗೆ ಅತಿಯಾದ ಬುದ್ಧಿಶಕ್ತಿ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಚಾತುರ್ಯತೆ ಏನಿದೆ ಅದನ್ನ ಮನುಷ್ಯನಿಗೆ ಜಾಸ್ತಿ ಕೊಟ್ಟಿದ್ದಾನೆ. ಬುದ್ಧಿಶಕ್ತಿ ಆನೆಗಿರ್ಬಹುದು, ಚತುರತೆ ಮನುಷ್ಯನಿಗೆ ಜಾಸ್ತಿ ಇದೆ. ಹಾಗಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ತನ್ನ ವಶಕ್ಕೆ ತಗೊಂಡು ಮನುಷ್ಯ ಮೆರಿತಾ ಇದ್ದಾನೆ. ಎಂತೆಂತದನ್ನ ಇಷ್ಟಪಟ್ಟು ತಿನ್ನುತ್ತೆ ನೀವು ನೋಡಿದಂತೆ? ಅದಕ್ಕೆ ಬಹಳ ಪ್ರಿಯವಾದ್ದು ಅಂತಂದ್ರೆ ಬಿದಿರು ಸೊಪ್ಪು ಮತ್ತೆ ಬಗಿನೆ ಮರದ ಸೊಪ್ಪು. ಅದೀಗ ಕಾಡಲ್ಲಿ ಲಭ್ಯ ಇಲ್ಲ, ಹಾಗಾಗಿ ಮನುಷ್ಯ ತಿನ್ನದ ಎಲ್ಲಾ ಆಹಾರಕ್ಕೂ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ ಈಗ. ಹಿಂದೆ ಯಾವತ್ತು ಮನುಷ್ಯನ ಫುಡ್ ಅನ್ನ ಅದು ತಿಂದಿದ್ದೆ ಅಲ್ಲ ಸರ್. ನಿಜ. ಆಮೇಲೆ ಈಗ ಸಾಕಿದ ಆನೆಗಳಿಗೆ ಮನುಷ್ಯನ ತರನೇ ಅನ್ನ ಸಾರು ಎಲ್ಲ ಮಿಕ್ಸ್ ಮಾಡಿದ್ದು, ಸಾರು ಮುದ್ದೆ ಮುದ್ದೆ ಮಾಡಿ ತಿನ್ನಿಸ್ತಾರೆ ನೋಡಿ ಸರ್. ಆಹಾರ ತಿನ್ನುತ್ತೆ ಆನೆ, ಪರಿಪೂರ್ಣವಾದ ಸಸ್ಯಹಾರಿ. ನಿಜ ನಿಜ. ಗೇಣ್ ಹೊಟ್ಟೆ ಇರೋ ಮನುಷ್ಯನಿಗೆ 3 ಹೊತ್ತು ಬೇಕು, ಅಷ್ಟು ದೊಡ್ಡ ಶರೀರ ಅಷ್ಟು ದೊಡ್ಡ ಶಕ್ತಿಯುತವಾದ ಪ್ರಾಣಿಗೆ ಎಷ್ಟು ಆಹಾರ ಬೇಕಾಗುತ್ತದೆ? ನಿಜ, ಅದನ್ನ ಮನುಷ್ಯ ಯಾವತ್ತೂ ಯೋಚನೆ ಮಾಡಿಲ್ಲ. ಆನೆಗಳಿಗೆ ಆಗದ ವಿಚಾರ ಏನು ಹೇಳಿ? ಆನೆಗಳಿಗೆ ಇದಾಗುದಿಲ್ಲ, ಇದರಿಂದ ದೂರ ಇರುತ್ತೆ ಅಥವಾ ಇದರಿಂದ ದೂರ ಇಡಬಹುದು ಅಂತ ಅನ್ಕೊಂಡು? ಬೆಂಕಿ ಕಂಡ್ರೆ ಹೆದರುತ್ತೆ ಅಂತ ಹೇಳ್ತಾರೆ ಸರ್. ಆಮೇಲೆ ಅತಿಯಾದ ಶಬ್ದನ ಅದು ದ್ವೇಷಿಸುತ್ತೆ ಅನ್ಕೊಳ್ತೀನಿ. ಓಹೋ, ಆ ಗುಟ್ಟಿನ ಹಿಡ್ಕೊಂಡೆ ನಮ್ ಕಡೆ ಜನ ಎಲ್ಲ ಅದ್ ಬಂದ್ ಕೂಡಲೇ ಪಟಾಕಿ ಸಿಡಿಸೋದು, ಸಿಲ್ವಾರ್ ತಟ್ಟೆ ಬಡಿಯೋದು, ಕೂಗ್ ಹಾಕೋದು. ನಮ್ಮ ಹೆತ್ತೂರ್ನವರು ರಿಟೈರ್ಡ್ ಒಬ್ರು ರೆವಿನ್ಯೂ ಆಫೀಸರ್ನ ಆತರ ಕೂಗ್ ಹಾಕಿ ಬೆಂಕಿ ಹಚ್ಚಿ ಓಡಿಸಿದಕ್ಕೆ ಒಂದ್ ಕಿಲೋಮೀಟರ್ ಹೋಗಿದ್ದು ವಾಪಸ್ ಬಂದ್ಬಿಟ್ಟು ಸಾಯಿಸ್ತು. ಅದರಿಂದನೇ ಗೊತ್ತಾಗುತ್ತೆ ಮಾರ್ನಳ್ಳಿ ಅಂತ ತಮಗೆ ಗೊತ್ತಿರಬಹುದು, ನ್ಯಾಷನಲ್ ಹೈವೇ ನಲ್ಲಿ ಬರುತ್ತೆ ಚಿಕ್ಕಪುರಿಂದ ಮಂಗಳೂರು ಹೋಗ್ತಾರೆ ರೋಡ್ ಅಲ್ಲಿ. ಅಲ್ಲಿ ಆತ ಏನ್ ಮಾಡಿದೆ ಅಂದ್ರೆ ಜನಗಳನ್ನ ಕಟ್ಕೊಂಡು ಗಲಾಟೆ ರಾಜ ಅಂತ ಎಬ್ಬಿಸ್ಬಿಟ್ಟ, ಅವನ್ನೇ ಹುಡ್ಕೊಂಡ್ ಬಂದು ಸಾಯಿಸಿ ನೋಡಿ ನೋಡಿ. ಹಾಗಾಗಿ ಆನೆಗಳಿಗೆ ಶಬ್ದ ಬೆಂಕಿ ಕಂಡ್ರೆ ಬಹಳ ದ್ವೇಷ, ಅವಕ್ಕೆ ಸಹನೆ ಇಲ್ಲ ಅನ್ಸುತ್ತೆ ಸರ್. ಹೌದು, ಮತ್ತೆ ಯಾರು ಏನು ಎಂತಂತ ನೋಡುವ ಕಣ್ಣುಗಳು ಸಣ್ಣ ಕಣ್ಣಾದ್ರೂ ಬಹಳ ಚೆನ್ನಾಗಿದೆ ಅಲ್ವಾ? ಹೌದು ಹೌದು ಸರ್, ಯಾಕಂದ್ರೆ ಮಾವತನ್ನ ತಂದೆ ತರ ಪ್ರೀತಿಸುತ್ತಲ್ಲ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಕೇರಳದಲ್ಲಿ ಅದರ ಯಜಮಾನ ಸತೋದ ಅಂತ ಹೇಳಿ ಅವನಿಗೆ ಕೊನೆ ವಿದಾಯನ ಹೇಳಕ್ ಬಂದು ಕಣ್ಣೀರ್ ಹಾಕ್ತಾ ನಿಂತ್ಕೊಂಡಿತ್ತು. ಹೌದು, ಅಷ್ಟೊಂದು ಜನಗಳಿದ್ರು. ಆ ಜನಗಳ ಮಧ್ಯೆ ನುಗ್ ಬಂದು ಸತೋದನ ಶರೀರನ ಮೋಸ್ ನೋಡಿ ಕೃತಜ್ಞತೆಯನ್ನ ಹೇಳೋಯ್ತು, ಅನ್ನಕೊಂಡು ಸಾಧ್ಯ ಅಂತ. ನಾನು ಮೊದಲೇ ಹೇಳ್ದಾಗೆ ತಾಯಿ ಹೃದಯ ಆನೆಗಳದು. ಹೌದು, 22 ತಿಂಗಳುಗಳ ಕಾಲ ತನ್ನ ಗರ್ಭದಲ್ಲಿ ಇಟ್ಕೊಂಡು ಹೊರಗಡೆ ಬಂದ ಮರಿಗೆ ಎಷ್ಟು ತಿಂಗಳುಗಳ ಕಾಲ ಹಾಲನ್ನ ಕೊಡುತ್ತೆ? 6 to 1 year ಸರ್. ದಂತ ಮೂಡಿದ ಕೂಡಲೇ ಅದನ್ನ ಹೊರಗಡೆ ಹಾಕುತ್ತೆ. 6 ತಿಂಗಳಿಂದ 1 ವರ್ಷ ಒಳಗಡೆ ಪ್ರೌಢಾವಸ್ಥೆ ಬಂದ್ಬಿಡುತ್ತೆ. ಪ್ರೌಢಾವಸ್ಥೆ ಅಂದ್ರೆ ಅದೇ ಬೆಳೆಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮೂಡ್ತೋ ಅದ್ರ ಬೆಳವಣಿಗೆ ಶುರು ಆಗುತ್ತೆ. ಸಾಮಾನ್ಯವಾಗಿ ಒಂದೇ ಮರಿಯನ್ನ ಹಾಕೋದಲ್ವಾ? ಒಂದೇ ಮರಿ ಸರ್, ಆನೆಗಳಿಗೆ ಒಂದೇ ಮರಿ. ಬೆದೆಗೆ ಬರದೆ 5 ವರ್ಷ 6 ವರ್ಷ ಆದ್ರಿಂದ ಜೀವಿತಾವಧಿಯಲ್ಲಿ ಒಂದು ಆನೆ ಹಬ್ಬ ಅಂದ್ರೆ ಒಂದು 2 to 8 ಮರಿ ಹಾಕುತ್ತೆ ಸರ್. ಆನೆಗಳಿಗೂ ವೈರಿಗಳು ಇದಾವೆ ಅಲ್ವಾ? ವೈರಿಗಳಿದೆ. ಆನೆಗಳು ಕಾಳಗ ಮಾಡೋದ್ ನೋಡಿದೀವಲ್ಲ ಸರ್ ನಾವು ಕಾಡು ಒಳಗಡೆ. ಆನೆಗಳು ಬೇರೆ ಬೇರೆ ವಿಷಯಗಳಿಗೆ ಕಾಳಗ ಮಾಡಬಹುದು. ಹೆಣ್ಣಿನ ಮಿಲನಕ್ಕೋಸ್ಕರ ಹಾತೊರೆಯುವ ಟೈಮ್ನಲ್ಲಿ ಒಂದಕ್ಕೊಂದು ಘರ್ಷಣೆ ಮಾಡ್ತಿರ್ತವೆ. ಲಟ ಲಟ ಅಂತ ಶಬ್ದ ಬರುವಷ್ಟು ದಂತಗಳನ್ನ ತಾಗಿಸಿ ಜಂಗಿ ಕುಸ್ತಿ ಆಡ್ತವೆ ಸರ್ ಗಂಡು ಗಂಡು ಆನೆಗಳು. ಹುಲಿ ಸಿಂಹಗಳಿಂದಲೂ ಆನೆಗಳಿಗೆ ತೊಂದರೆ ಆಗೋದಿದೆಯಲ್ವಾ? ಹೌದು, ಹುಲಿ ಸಿಂಹಗಳೆಲ್ಲ ಆನೆಗಿರುವಷ್ಟು ಶಕ್ತಿ ಇರಲ್ಲ, ಆದ್ರೂ ಕೂಡ ಹಿಂದ್ಗಡೆಯಿಂದ ಬಂದು ಆನೆ ಸಾಯಿಸಿದ್ದಿದೆ. ಹುಲಿ ಸಿಂಹ ಬೆನ್ ಕಡೆಯಿಂದ ಬಂದು ಹತ್ತಿ ರಕ್ತ ಕುಡಿದಿದೆ, ಆನೆಗಳನ್ನ ಸಾಯಿಸಿದ್ದಿದೆ. ಬಟ್ ಮುಂದ್ಗಡೆಯಿಂದ ಬಂದ್ರೆ ಒಂದೇ ಸರಿ ಸೊಂಡ್ಲಲ್ಲಿ ಒಂದ್ ಕಡೆ ತೆಗೆದು ಬಿಸಾಕ್ಬಿಡುತ್ತೆ. ಅವಕ್ಕೆ ಬಹಳ ಡೇಂಜರ್ ಇರೋದೇ ಮನುಷ್ಯನಿಂದ ಮತ್ತೆ ಸಿಂಹ ಹುಲಿಗಳಿಂದ. ಚಿರತೆಗಳು ಸಹ ಏನಾದ್ರೂ ಹಾನಿ ಮಾಡಿರುವ ಸಂದರ್ಭಗಳನ್ನ ನೀವು ಕೇಳಿದಿರಾ ಅಥವಾ ನೋಡಿದಿರಾ? ಇಲ್ಲ ಸರ್, ಚಿರತೆ ಸ್ವಲ್ಪ ಚಿಕ್ಕದಿರುತ್ತಲ್ಲ, ಆನೆಗಳನ್ನ ಅಟ್ಯಾಕ್ ಮಾಡಿದ್ದು ನನಗೆ ಗೊತ್ತಿರೋ ಹಾಗೆ ಇಲ್ಲ. ಹುಲಿಗಳು ಮಾಡ್ತವೆ ಸರ್. ಹೌದು ಹೌದು. ಹೀಗೆ ನಾವು ಆನೆಗಳ ಬಗ್ಗೆ ನೋಡ್ತಾ ಹೋದ್ರೆ ಬಹಳ ವಿಶೇಷವಾದ ಸಂಗತಿಗಳು. ಆನೆಗಳು ತಮ್ಮದೇ ಆದ ಒಂದು ವಾಸಸ್ಥಳ ಅಥವಾ ತಮ್ಮದೇ ಆದ ಒಂದು ಗೂಡನ್ನ ಮಾಡ್ಕೊಳ್ಳೋದು, ಅಲ್ಲೇ ಪ್ರತಿದಿನ ಸೇರ್ಕೊಳ್ಳೋದು, ಈ ತರ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ಲ, ಆನೆಗಳು ಅಲೆಮಾರಿ ಜೀವಿಗಳು. ಒಂದ್ ಕಡೆಯಿಂದ ಒಂದ್ ಕಡೆ ಫುಡ್ ನ ಅರಿಸಿಕೊಂಡು ಫುಡ್ ತಿಂತ ಇರ್ತವೆ, ಎಲ್ಲ ಒಂದ್ ಕಡೆ ನೆಲೆ ನಿಲ್ಲದಿಲ್ಲ ಸರ್. ಪಕ್ಷಿಗಳು ಗೂಡು ಮಾಡ್ಕೊಂಡಂಗೆ ಇವು ಒಂದು ನಿರ್ದಿಷ್ಟ. ಮರಿ ಹಾಕಿದ ಒಂದ್ ಕಡೆ ಇರ್ತವೆ, ಮೇ ವರ್ಸ್ಕೊಂಡ್ ಬಂದು ನೋಡಿರ್ಬೋದು. ಬಂಡೀಪುರದ ಫಾರೆಸ್ಟ್ ಗೆಸ್ಟ್ ಹೌಸ್ ಸುತ್ತಲೂ ರಾತ್ರಿ ಹೊತ್ತು ಬಂದು ತಂತವೆ, ಸಾವಿರಾರು ಮಿಕ್ಕಿಗಳು ನೋಡಬಹುದು. ಬಟ್ ಆನೆಗಳು ಒಂದ್ ಜಾಗದಲ್ಲಿ ನಿಲ್ಲೋದಿಲ್ಲ. ಮರಿ ಹಾಕಿದ ಕೆಲವೇ ದಿನಗಳಲ್ಲಿ ಒಂದು ಸ್ಥಳದಲ್ಲಿದ್ದು ಆಮೇಲೆ ಹೊರಟು ಬಿಡ್ತವೆ ನಾವು ಅಲ್ವಾ? ಹೌದು ಹೌದು. ಮರಿ ಯಾವಾಗ ನಡೆಯಕ್ಕೆ ಶುರು ಮಾಡುತ್ತೆ ಅವಾಗ ಮರಿನೂ ದೂಡ್ಕೊಂಡು ಹೊರಟು ಬಿಡ್ತವೆ ಸರ್. ನೋಡಿ ನೋಡಿ. ಹೀಗೆ ನನಗೆ ಆಗೋ ವಿಷಯ ಅಂದ್ರೆ ಸರ್, ಡೈನೋಸರ್ಸ್ ಹೇಗೆ ನಮ್ಮ ಮಂಡಲದಿಂದ ಮರೆ ಆಗೋಯ್ತು. ಡೈನೋಸರ್ಸ್ ಇದ್ರೆ ಮನುಷ್ಯನ ತಿಂತಿರ್ತು, ಮನುಷ್ಯನ ಡೇಂಜರ್ ಇತ್ತು. ಬಟ್ ಇದು ಬಹಳ ಒಂದು ಸ್ನೇಹ ಜೀವಿ, ಸ್ನೇಹ ಜೀವಿ ಈಗ ಬರ್ತಾ ಬರ್ತಾ ನಶಿಸಿ ಹೋಗ್ತಾ ಇದೆ ಸರ್. ಆನೆಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಮುಂದೆ ಒಂದಿನ ಆನೆಗಳೇ ಇಲ್ಲದ ಭೂಮಂಡಲನ ನಾವು ನೋಡುವಂತ ದಿನ ಬಂದ್ರು ಬರ್ಬಹುದು. ನಮ್ಮ ಮುಂದಿನ ಜನರೇಷನ್ ಏನಿದೆ ಆನೆಗಳನ್ನ ಡೈನೋಸರ್ಸ್ ನೋಡ್ತೀವಲ್ವ, ಹಾಗೆ ಚಿತ್ರಗಳನ್ನ ನೋಡೋ ದಿನ ಬಂದ್ರು ಬರ್ಬಹುದು. ಏನೇನಾಗುತ್ತೋ ಹೇಳಕ್ಕೆ ಆಗಲ್ಲ. ಆನೆಗಳಿಗೆ ಫುಡ್ ಇಲ್ಲ. ಎರಡನೇದು, ಮನುಷ್ಯ ಆನೆಗಳನ್ನ ಪ್ರೀತಿಸ್ತಾ ಇದ್ದಾನೆ. ಎರಡು ಕಾರಣದಿಂದ ಆನೆಗಳ ಸಂತತಿ ಕೆಲವೇ ವರ್ಷಗಳಲ್ಲಿ ನಾಶ ಆದ್ರೂ ಆಗಬಹುದು, ಅಚ್ಚರಿ ಪಡಬೇಕಾದ ವಿಷಯ ಏನಿಲ್ಲ. ಎಷ್ಟೋ ಜನಗಳಿಗೆ ಅನಿಸ್ಬೋದು ಆನೆಗಳು ಯಾಕಿರ್ಬೇಕು, ನಮಗೆ ತೊಂದರೆ ಕೊಡ್ತವೆ, ದಾಳಿ ಮಾಡ್ತವೆ, ನಮ್ಮ ಬೆಳೆಗಳನ್ನ ತಿಂತವೆ ಅಂತ ಅನ್ಕೊಂಡು ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೂರಕರು ಅಂತ ಹೇಳ್ತೀನಿ ಅಂತವ್ರ ಬಗ್ಗೆ. ಗೊತ್ತೇ ಇಲ್ಲ, ಈ ಭೂಮಂಡಲದ ಮೇಲೆ ಎಲ್ಲಾ ತರ ಪ್ರಾಣಿ ಪಕ್ಷಿಗಳು ಇದ್ರೆ ಮಾತ್ರ ಈ ಭೂಮಿ ಸಮತೋಲನದಲ್ಲಿ ಇರುತ್ತೆ. ಅಂದ್ರೆ ಒಂದ್ ಕಡೆಯಿಂದ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ನಶಿಸ್ತಾ ಹೋದ್ರೆ ಅದೇ ದಿನ ಮುಂದೆ ಒಂದಿನ ಮನುಷ್ಯನಿಗೆ ಬಂದ್ರು ಬರ್ಬಹುದು. ನಿಜ, ಕೀಟಗಳು ನೋಡ್ತೀವಲ್ಲ, ಕೀಟಗಳು ಒಂದನ್ನೊಂದು ತಿಂದು ಬದುಕ್ತವೆ. ನಮ್ಮ ಗದ್ದೆಗಳಲ್ಲಿ ಕಪ್ಪೆಗಳು, ಇಲಿಗಳು ನಮ್ಮ ಭತ್ತ ರಾಗಿ ಜೋಳನ ತಿನ್ನ ಅಂತ ಕೀಟಗಳನ್ನೆಲ್ಲ ತಿಂತವೆ. ಯಾಕಂದ್ರೆ ಇಲ್ಲಿನ ಚಿಂತೆ ಒಂದನ್ನು ಒಂದು ತಿಂದು ಬದುಕೋದೇ ಈ ಪ್ರಕೃತಿಯ ನಿಯಮ. ಎಲ್ಲಾ ಪ್ರಾಣಿಗಳು ಎಲ್ಲಾ ಪಕ್ಷಿಗಳು ಈ ಭೂಮಿ ಮೇಲೆ ಇರಬೇಕು ಸರ್. ಎಲ್ಲಾ ಪಕ್ಷಿ ಪ್ರಾಣಿಗಳ ಸಂತತಿ ತುಂಬಾ ಕಡಿಮೆ ಆಗ್ತಾನೆ ಬಂದಿದೆ, ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಇದು ದೊಡ್ಡ ದುರಂತ ಅಂತ ಹೇಳ್ಬೋದು, ಮಾನವ ನಿರ್ಮಿತ ದುರಂತ ಸರ್. ಇದು ನಿಜ, ಮನುಷ್ಯನೇ ಇನ್ವೈಟ್ ಮಾಡ್ಕೊಂಡಿರೋದು ಸ್ವಾರ್ಥಕ್ಕೋಸ್ಕರ. ಎಲ್ಲದನ್ನು ದಮನ ಮಾಡ್ತಾ ಇದ್ದಾನೆ ಸರ್. ಮನುಷ್ಯ ಅನ್ನೋ ಜೀವಿ ಏನಿದ್ದಾನೆ ತುಂಬಾ ಸ್ವಾರ್ಥಿ. ಈ ಭೂಮಿ ಮೇಲೆ ಮನುಷ್ಯನಷ್ಟು ಸ್ವಾರ್ಥಿಯಾದ ಬೇರೆ ಜೀವಿ ಯಾವುದೂ ಇಲ್ಲ ಸರ್. ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ನೀಡಿದ್ರಿ ಆನಂದ್ ಕುಮಾರ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ತಮಗೂ ಧನ್ಯವಾದ, ಆಕಾಶವಾಣಿಗೂ ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಕೇಳುಗರೆ, ಆನೆಗಳ ಬಗ್ಗೆ ಹಲವಾರು ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿದವರು ಕೃಷಿಕರು ಬರಹಗಾರರು ಆಗಿರುವ ಸಕಲೇಶ್ಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಆನಂದ್ ಕುಮಾರ್ ಅವರು. ಸಂಖ್ಯೆ ಇವರದ್ದು ಹೀಗಿದೆ: 9449 8951 9449 8951 2. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಾಡಲ್ಲಾಲೆದು ವನ ಮೃಗಗಳ ನೋಡಿ ಸವಿ ನುಡಿಯಲಿ ಹಾಡಿದೆ, ಸವಿ ನುಡಿಯಲಿ ಹಾಡಿದೆ. ಏಕ್ ಸಪ್ನಾ ಹೇ ಹಮಾರಾ 2022 ಜಬ್ ಆಜಾದಿ ಕೆ 75 ಸಾಲ್ ಹೋ ತಬ್ ಮೇರೆ ದೇಶ್ ಕೆ ಗರೀಬ್ ಸೆ ಗರೀಬ್ ಕಾ ಅಪ್ನಾ ಘರ್ ಹೋ. ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರ ಇದೇ ಸಂಕಲ್ಪ ಮತ್ತು ದೂರದೃಷ್ಟಿಯನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ 1 crore ನಿವಾಸಿಗಳಿಗೆ ಸ್ವೀಕೃತಿ ಪ್ರದಾನ ಮಾಡಿ ಒಂದು ಮಹತ್ವಪೂರ್ಣ ಘಟ್ಟವನ್ನು ತಲುಪಿ ಯಶಸ್ಸಿನ ಮನ್ನಣೆಯನ್ನು ರಾಜ್ಯಗಳು ಮತ್ತು ಮುಖ್ಯವಾಗಿ ಸ್ವಂತ ಮನೆಯ ಕನಸನ್ನು ನನಸಾಗಿಸಲು ಈ ವಿಕಾಸ ಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗಿಯಾದ ಯೋಜನೆಯ ಫಲಾನುಭವಿಗಳಿಗೆ ಸಲ್ಲಿಸುತ್ತದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಶಹರಿ ಕನಸನ್ನು ನನಸಾಗಿಸುತ್ತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827220006. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿ ತೋ ನಾಸ್ತಿ ದುರ್ಭಿಕ್ಷ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 23ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ಕೇಳುಗರೆ, ನಾಳೆ ಸಂಜೆ 7:50 ಅರೆಭಾಷೆ ಐಸಿರಿಯಲ್ಲಿ ಎನ್ಎಸ್ ದೇವಿಪ್ರಸಾದ್ ಒಂದು ನೆನಪು ಎಂಬಿ ಸದಾಶಿವ ಅವರೊಂದಿಗೆ ಸಂವಾದ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಡೆಸ್ಕ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜುಂಪೆ ಓದ್ತಾ ಇರೋ ಕನ್ನಡಕ ಡಿನ ದೇವಯ್ಯ. ಜುಂಪೆ ಮುಖ್ಯಾಂಶಗ. ಸಂವಿಧಾನದ ಮೂಲಭೂತ ಕಾನೂನು ಬಗ್ಗೆ ಪ್ರತಿಯೊಬ್ಬರಲ್ಲೂ ತಿಳುವಳಿಕೆ ಇರಕು, ಎನ್ ಸುಬ್ರಹ್ಮಣ್ಯ. ಚಂಪಾ ಒಂದು ನೆನಪು ಉಪನ್ಯಾಸ ಹಂಗೆ ಬಾರಿ ಎಣ್ಣ ಜೋಯಪ್ಪ ಅವರ ಕೃತಿ ಬಿಡುಗಡೆ. ಜೊಂಪೆನ ವಿವರ. ರಾಷ್ಟದ ಸಂಸ್ಕೃತಿನ ಪ್ರಪಂಚಕ್ಕೆ ತಿಳಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಂದುಟುತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆರ್ ಸುಬ್ರಹ್ಮಣ್ಯ ಅವು ಅಭಿಪ್ರಾಯ ತಿಳಿಸಿದರು. ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಭಾಬಾಡಿಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಿಂಗೆ ಬೇರೆ ಬೇರೆಯವರ ಕೂಡುಕೂಟಲಿ ಇಂದು ನಡೆದ ರಾಷ್ಟೀಯ ಯುವ ದಿನಾಚರಣೆ ಮತ್ತು ಸಪ್ತಾಹ ಅಂಗವಾಗಿ ಕಾನೂನು ಅರಿವು ಮತ್ತು ತರಬೇತಿ ಜಂಬರಲಿ ಮಾತಾಡಿ ಯುವಜನರಲ್ಲಿ ದೇಶ ಕಟ್ಟುವ ಶಕ್ತಿ ಹುಟ್ಟು ಅದರಿಂದ ಯುವ ಜನಾಂಗ ಒಗ್ಗೂಡಕ್ಕೂ ಹೋರಾಟದ ಮನೋಭಾವ ಬೆಳೆಸಿಕೊಣಕು ಬಡವ ಬಲ್ಲಿದ ಶೋಷಣೆಗೆ ಒಳಗಾದವಕ್ಕೆ ನ್ಯಾಯ ಕೊಡುವಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಮುಂದಾಗುತ್ತಾ ಅವು ಹೇಳ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಂಗೆ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಇವರ ಕೂಡುಕೂಟಲಿ ಚಂಪಾ ಒಂದು ನೆನಪು ಉಪನ್ಯಾಸ ಹಂಗೆ ಸಾಹಿತಿ ಬಾರಿಯಂಡ ಜೋಯಪ್ಪರವರ ಕೃತಿ ಬದುಕು ಪರಿಸರ ಕಥನ ಬಿಡುಗಡೆ ಜಂಬಾರ ಜನವರಿ 20ರಂದು ಮಧ್ಯಾಹ್ನ 2:00 ಮಡಿಕೇರಿನ ಕೊಡಗು ಪತ್ರಿಕಾ ಭವನದ ಸಭಾಬಾಡೆಯಲ್ಲಿ ನಡೆದಿದೆ. ತಾಲೂಕಲ್ಲಿ ಆರೋಗ್ಯ ಇಲಾಖೆಯಿಂದ ಆನೆಕಾಲು ರೋಗ ಕಂಡುಹಿಡಿಯಕ್ಕಾಗಿ ಕಳೆದ ವಾರದ ಸಮೀಕ್ಷಾ ಕೆಲಸ ನಡೆಯಿತು. ಆನೆಕಾಲು ರೋಗ ಮುಕ್ತ ಜಿಲ್ಲೆ ತೇಳಿ ಮಾಡುವಂಗೆ ಜಿಲ್ಲೆಯ ಎಲ್ಲಾ ಕಡೆ ನಡೆಯುತ್ತಿರುವ ಈ ಸಮೀಕ್ಷೆ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂರ್ನಾಡು, ಮಡಿಕೇರಿ ನಗರ ಆರೋಗ್ಯ ಕೇಂದ್ರ, ಸಂಪಾಜೆ, ಪೆರಾಜೆ ಈ ನಾಲ್ಕು ಕಡೆ ಆನೆಕಾಲು ರೋಗ ಕಂಡುಹಿಡಿಯಕ್ಕಾಗಿ ರಾತ್ರಿ ರಕ್ತಲೇಪನ ತಕ್ಕೊಂಡು ಆನೆಕಾಲು ರೋಗದ ಸರ್ವೇಕ್ಷಣಾ ಕೆಲಸ ಒಂದು ವಾರದ ರಾತ್ರಿ ಸಮಯದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಕಾರದಲ್ಲಿ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಸ್ಪರ್ಧೆ ಜನವರಿ 21, 2022 ರಾಜ್ಯದಾದ್ಯಂತ ಆಯೋಜಿಸಿದ್ದು ಇದೀಗ COVID-19 ಮತ್ತು ಒಮಿಕ್ರಾನ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಜಂಬಾರನ ಮುಂದೂಡಿಳುತ್ತಾ ಗೊತ್ತಾವುಟು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಫೆಬ್ರವರಿ ತಿಂಗಳಲ್ಲಿ ತಾರಾಸು ಅವರ ಬದುಕು ಬರಹ ತೇಳುವ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆದಿದೆ. ವಿಚಾರ ಸಂಕಿರಣದಲ್ಲಿ ಪರ್ಯಾಯ ಸುದ್ದಿಗೋಷ್ಠಿಗ ನಡೆದಿದೆ. ತಾರಾಸು ಅವರ ಬದುಕು ಬರಹ ಕುರಿತ ಪ್ರಬಂಧ ಮಂಡಿಸವು ಅರ್ಜಿಯೊಟ್ಟಿಗೆ ಪ್ರಬಂಧನ ಜನವರಿ 29 ಅಕಾಡೆಮಿ ಸಲ್ಲಿಸಕ್ತ ಸಾಹಿತ್ಯ ಅಕಾಡೆಮಿನ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವು ತಿಳಿಸಿದಳು. ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ 2021 ಸಾಲಿನ ಯುವ ಬರಹಗಾರರ ಚೊಚ್ಚಲ ಕೃತಿಗಳನ್ನು ಪ್ರಕಟಿಸಿಕೆ ಪ್ರೋತ್ಸಾಹಧನ ಕೊಡುವ ಸಂಬಂಧ ಅರ್ಜಿ ಕರೆದಳು. ಆಯ್ಕೆಯಾದ ಹಸ್ತಪ್ರತಿಗಳ ಪ್ರಕಟಣೆಗೆ ₹15,000 ಪ್ರೋತ್ಸಾಹ ಹಣ ಕೊಟ್ಟವೆ. ಅರ್ಜಿದಾರರ 18ರಿಂದ 40 ವರ್ಷ ವಯಸ್ಸಿನವು ಆಗಿರಕ್ಕೂ. ಹೆಚ್ಚಿನ ವಿವರಕ್ಕೆ ಆಡಳಿತಾಧಿಕಾರಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಇಲ್ಲಿನ ಸಂಪರ್ಕಿಸಕ್ತ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ಅವು ತಿಳಿಸಿದಳು. ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅನುಷ್ಠಾನ ಆಗ್ತಿರುವ ಬೇರೆ ಬೇರೆ ಯೋಜನೆಗಳಲ್ಲಿ ಫಲಾನುಭವಿಗ ಆಯ್ಕೆ ಮಾಡಿಕೆ ಆಯ್ಕೆ ಸಮಿತಿಗೆ 2 ವರ್ಷದ ಸಮಯಕ್ಕೆ ನಾಮನಿರ್ದೇಶನದ ಸದಸ್ಯರನ್ನು ನೇಮಕ ಮಾಡಿಕೆ ಅರ್ಜಿ ಕರೆದಳು. ನಾಮನಿರ್ದೇಶನ ಸದಸ್ಯತ್ವ ವಹಿಸುವ ಕೊಡಗು ಜಿಲ್ಲೆವಾಗಿದ್ದು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿರಕು. ಹೆಚ್ಚಿನ ವಿವರಕ್ಕೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮಡಿಕೇರಿ ಇಲ್ಲಿನ ಸಂಪರ್ಕಿಸಕ. ಜಿಲ್ಲೆಯಲ್ಲಿ ಇಂದು 151 ಹೊಸ COVID-19 ಪ್ರಕರಣ ದೃಢ ಆಗುತ್ತು. 48 ಪ್ರಕರಣದ ಆರ್ಟಿಪಿಸಿಆರ್ ಮತ್ತು 3 ಆರ್ಪಿಡ್ ಆಂಟಿಜೆನ್ ಪರೀಕ್ಷೆ ಮುಖಾಂತರ ದೃಢ ಆಗುತ್ತು. ಮಡಿಕೇರಿ ತಾಲೂಕಲ್ಲಿ 49, ವಿರಾಜಪೇಟೆ ತಾಲೂಕಲ್ಲಿ 56, ಸೋಮರ್ಪೇಟೆ ತಾಲೂಕಲ್ಲಿ 46 ಹೊಸ COVID-19 ಪ್ರಕರಣ ಕಂಡುಬಂದಿತು. ಜಿಲ್ಲೆಯ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 36,753 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 9 ಜನ ವಾಸಿಯಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದು ಒಟ್ಟು 35,526 ಜನ ವಾಸಿಯಾಗಳು. ಇಲ್ಲಿವರೆಗೆ ಒಟ್ಟು 438 ಸತ್ತ ವರದಿಯಾಗಿದ್ದು 789 ಸಕ್ರಿಯ ಪ್ರಕರಣಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ ಯಾವುದೇ ಸತ್ತ ವರದಿ ಆತ್ಲೆ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 129 ಆಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡಾ 23.33 ಆಗುಟ್ಟುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೈನ್ ಸಿಟಿ ಸಂಪರ್ಕಿಸಿ 9243002323. ಉತ್ತಮ ಗುಣಮಟ್ಟ, ದೀರ್ಘ ಬಾಳಿಕೆ ಮತ್ತು ನಂಬಿಕೆಯ ಬ್ಲೂ ವರ್ಲ್ಡ್ ಬ್ರ್ಯಾಂಡ್ನ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ ಏರ್ಗನ್ ಕೋವಿಗಳ ಮದ್ದುಗುಂಡುಗಳಿಗಾಗಿ ಹೆಸರುವಾಸಿಯಾದ ನಮ್ಮದೇ ಮಳಿಗೆ ಮೆಸರ್ಸ್ ಮೋಹನ್ ಭಂಡಾರ, ಕಾವೇರಿ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9449475687. ಮಾಲೀಕರು ಆಪರ್ ಅಂಡ್ ಅಪಿ ಮೋಹನ್. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕೂರ್ಗ್ ಟ್ರಾವೆಲ್ ವರ್ಲ್ಡ್ ಮಡಿಕೇರಿ. ಮಡಿಕೇರಿಯಿಂದ ತಿರುಪತಿ ಪ್ರವಾಸದ ವಿಶೇಷ ಪ್ಯಾಕೇಜ್, ಎಲ್ಲಾ ವ್ಯವಸ್ಥೆಗಳೊಂದಿಗೆ ಫ್ಲೈಟ್ ಟಿಕೆಟ್, ಟ್ರೈನ್ ಟಿಕೆಟ್, ಪಾಸ್ಪೋರ್ಟ್, ವೀಸಾ, ವೆಹಿಕಲ್ ಫಾಸ್ಟ್ ಟ್ಯಾಗ್, ಶಾಲಾ ಕಾಲೇಜು ಪ್ರವಾಸಕ್ಕೆ ರಿಯಾಯಿತಿ ದರದಲ್ಲಿ ವಾಹನ ಸೌಲಭ್ಯ, ಟ್ಯಾಕ್ಸಿ ಸೌಲಭ್ಯ, ರಾಜ್ಯಾದ್ಯಂತ ಯಾವುದೇ ಪ್ರದೇಶಕ್ಕೆ ಬಸ್ ಬುಕಿಂಗ್ ವ್ಯವಸ್ಥೆ, ಅಲ್ಲದೆ ಪಾರ್ಸೆಲ್ ಸರ್ವಿಸ್. ಸ್ಥಳೀಯರು ಹಾಗೂ ಪ್ರವಾಸಿಗರಿಗೆ ಪ್ಯಾಕೇಜ್ ಟೂರ್ಗಳಿಗಾಗಿ ಸಂಪರ್ಕಿಸಿ ಕೂರ್ಗ್ ಟ್ರಾವೆಲ್ ವರ್ಲ್ಡ್, ಕೊಡವ ಸಮಾಜ ಬಿಲ್ಡಿಂಗ್, ಮಡಿಕೇರಿ. ಕಾಲ್ 9481772856. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚು ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ನಿಧನ ಸುದ್ದಿ. ಅಯ್ಯಂಗೇರಿ ಗ್ರಾಮತ್ರ ಆಚೀರ ಪಳಂಗಪ್ಪ ಅಯ್ಯಂಗ ಇಂದು ಮರಣಪಟ್ಟದ. ಒಳು ದಂಡು ಬೈತ್ರ ಆಚೀರ ಪಳಂಗಪ್ಪ ಇಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ ಒಳಲು ಅಯ್ಯಂಗೇರಿಲುಳ್ಳ ಇಂಡ ಸ್ವಂತ ಮನೆಯಲ್ಲಿ ನಡಪ. ಚೆಟ್ಟಿಮಾನಿ ಕುಂದಚೇರಿ ಗ್ರಾಮದ ಪೊನ್ನೆಟ್ಟಿ ದಿವಂಗತ ಕುಶಾಲಪ್ಪ ಅವರ ಮಗ ಸೀತಾರಾಮ ಸುಗುಣ ಅವರು ಇಂದು ನಿಧನರಾದರು. 53 ವರ್ಷ ಪ್ರಾಯದ ಪೊನ್ನೆಟ್ಟಿ ಸೀತಾರಾಮ ಸುಗುಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಕುಂದಚೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ವಿಮಯ. ಇಂದು ಮಡಿಕೇರಿ ನಗರ ಹತ್ರ ಸರ್ಕಾರಿ ಫಸ್ಟ್ ಗ್ರೇಡ್ ಪೊಮ್ಮಕಡ ಕಾಲೇಜ್ ಸಭಾಬಾಡೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವಕೀಲಂಗಡ ಸಂಘ ಕೂಡ್ನನಕ್ಕೆ ಬೋರೆ ಬೋರೆ ಸಂಸ್ಥೆಯರ ಕೂಡುಕೂಟತ್ ನಿನ್ನಂದು ನಡೆದ ರಾಷ್ಟೀಯ ಯುವ ನಾಳರ ಪಿನ ಯುವ ಸಪ್ತಾಹತ್ರ ಮೀದ ಕಾನೂನು ಅರಿವು ಪಿನ ತರಬೇತಿ ಕಾರ್ಯಕ್ರಮ ನಡೆದದ್ದು. ಈ ಕಾರ್ಯಕ್ರಮದ ತಕ್ಕಪರಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಅವು ಬಾಲ್ಯಕಾರಡದ ದೇಶ ಕೊಟ್ಟ ಶಕ್ತಿ ಉಂಡು ಜನಸಾಮಾನ್ಯಂಗಕ್ಕೆ ಕಾನೂನು ಅರಿವು ಎಡ್ತಬಪ್ಪಕ್ಕೆ ಪಿನ ಸರ್ಕಾರತ್ರ ಕಾರ್ಯಕ್ರಮತ್ರ ಮೀದ ಅರಿವು ಮೂಡಿಚುಡುವಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಬೋರಬೊರ ಇಲಾಖೆ ಪಿನ ಸಂಘ ಸಂಸ್ಥೆರ ಸಾಕಾರತ್ ಕಾರ್ಯನಿರ್ವಹಿಸಿಯನುಂಡು ಬಾಲ್ಯಕಾರ ಪೋಕ್ಸೊ ಕಾಯ್ದೆರ ಬಗ್ಗೆ ಅರಂಜಂಡು ಪೊಮ್ಮಕ್ಕ ಪಿನ ಮಕ್ಕಳ ಮೇಲೆ ಅಪ್ಪ ದೌರ್ಜನ್ಯತನ ತಡ್ಕೊಂಡು ಇಂಥ ಪ್ರಕರಣ ನಡಕತನಕ್ಕೆ ನೋಟಿಯೊಂಡು ಅವು ಅಣಚಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಫೆಬ್ರವರಿ ಮಾಹೆಲು ತಾರಾ ಸುಬ್ಬರಾವ್ ಅಂಡ ಬದುಕು ಬರಹ ಅನ್ನುವ ರಾಜ್ಯಮಟ್ಟತ್ರ ವಿಚಾರ ಸಂಕಿರಣ ನಡೆಸುವ ಈ ವಿಚಾರ ಸಂಕಿರಣತ್ ಅಂಡ ಬದುಕು ಬರಹತ್ರ ಮೀದ ಪ್ರಬಂಧ ಪೈಪೋಟಿನ ಏರ್ಪಡುತ್ತುವ ಇರಾದೆ ಉಳ್ಳವು ಇದೇ 29 ಉಳ್ಳಲು ಅರ್ಜಿರ ಕೂಟಕ್ಕೆ ಪ್ರಬಂಧತ್ರ ಪ್ರತಿನ ಅಕಾಡೆಮಿಕ್ ಎತ್ತಚುಡುವಂಡು ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವು ಅರಿಚುಟಿತು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೂಡುಕೂಟತ್ ಜಿಲ್ಲಾ ಮಟ್ಟತ್ರ ಯುವ ವಿಜ್ಞಾನಿ ಪೈಪೋಟಿನ ಇದೇ 21 ನಡೆಸುವಕ್ಕೆ ಏರ್ಪಡಿಸಿ ತಿಂಜತ್. ಇಕ್ಕ ಕೋವಿಡ್ 19 ಪಿನ ಒಮಿಕ್ರಾನ್ ಕಾಯಿಲೆ ಅರಾಯಂಡುಳ್ಳ ನಿಟ್ಟಲು ಇದನ್ನು ಮಿನ್ನಕ್ಕೆ ತೆರಕಿತಂದು ವಿಜ್ಞಾನ ಪರಿಷತ್ರ ಗೌರವ ಕಾರ್ಯದರ್ಶಿ ಸಿ ಕೃಷ್ಣೇಗೌಡ ಅವು ಅರಿಚಿಟಿತು. ಕರ್ನಾಟಕ ವಿಶ್ವಕರ್ಮ ಸಮುದಾಯತರ ಅಭಿವೃದ್ಧಿ ನಿಗಮತುಂಜ ಅನುಷ್ಠಾನಗೊಂಡಿತುಳ್ಳು ಬೋರೆಬೋರೆ ಯೋಜನೆಯಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡೋಕೆ ಆಯ್ಕೆ ಸಮಿತಿಗೆ ದಂಡಕಾಲತ್ರ ಕಾಲಾವಧಿಗೆ ನಾಮನಿರ್ದೇಶನತರ ಸದಸ್ಯಗಳ ನೇಮಕ ಮಾಡುವಕ್ಕೆ ಅರ್ಜಿ ಹಾಕಿತು. ಅರ್ಜಿ ಉಡುವಕ್ಕೆ ಜನವರಿ 25 ಆಖೇರಿ ನಾಳೆಂದು ಅಭಿವೃದ್ಧಿ ನಿಗಮತ್ರ ಜಿಲ್ಲಾ ವ್ಯವಸ್ಥಾಪಕಂಗ ಕೇಟಂಡಿತು. ಕನ್ನಡ ಪುಸ್ತಕ ಪ್ರಾಧಿಕಾರತ್ರ ಆದನೆಯಲ್ಲಿ ದಂಡಾರ್ಥ 21 ಸಾಲರ ಯುವ ಅಳತಕಾರಂಗಡ ಆದ್ಯ ಕೃತಿನ ಪ್ರಕಟಣೆ ಮಾಡುವಕ್ಕೆ ಪ್ರೋತ್ಸಾಹಧನ ಕೊಡುವ ನಿಟ್ಟಲು ಅರ್ಜಿ ಹಾಕಿತು. ಇತ್ತಲು ಆಯ್ಕೆ ಆನ ಹಸ್ತಪ್ರತಿರ ಪ್ರಕಟಣೆಗೆ 15,000 ರೂಪಾಯಿ ಪ್ರೋತ್ಸಾಹಧನ ಕೊಡುಪ ಅರ್ಜಿ ಉಡುವಕ್ಕೆ 15 ಆಖೇರಿ ನಾಳಕ್ಕೆಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಕಟಣೆ ಅರಿಚಿಟಿತು. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪತ್ತ ಒಂಬದು, ವಿರಾಜಪೇಟೆ ತಾಲೂಕು ಐಂಬತ್ತ ಆರು, ಪಿನ್ನ ಸೋಮರಪೇಟೆ ತಾಲೂಕು ನಾಪತ್ತ ಆರು. ಒಟ್ಟು ನೂಟ ಐಂಬತ್ತ ಒಂದು ಪುದಿಯ ಕೋವಿಡ್ 19 ಪ್ರಕರಣ ದಾಖಲಾಯಿತು. ಇಕ್ಕ ಜಿಲ್ಲೆ ಏಳ್ನೂಟ ಒಂಬತ್ತ ಒಂಬದು ಸಕ್ರಿಯ ಪ್ರಕರಣ, ಪಿನ್ನ ನೂಟ ಇರುವತ್ತ ಒಂಬದು ಕಂಟೈನ್ಮೆಂಟ್ ವಲಯ ಉಂಡೆಂದು ಜಿಲ್ಲಾಧಿಕಾರಿ ಕೋವಿಡ್ಗೆ ಸಂಬಂಧಪಟ್ಟ ಮಾಹಿತಿ ತಂದಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತುಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಚೇತನ್ಸ್ ಎವರ್ಗ್ರೀನ್ ಕೂರ್ಗ್ ಕಲಾಮಂದಿರ ನಾಪೋಕ್ಲು. ಒಂದೇ ಸೂರಿನಡಿಯಲ್ಲಿ ಡ್ಯಾನ್ಸ್, ಕರಾಟೆ, ಏರೋಬಿಕ್ಸ್, ಸ್ಲಿಮ್ ಕೇರ್ ಫಾರ್ ಲೇಡೀಸ್, ಡೇ ಬೇಬಿ ಕೇರ್, ಒಂದನೇ ತರಗತಿಯಿಂದ ಪಿಯುಸಿವರೆಗೆ ಟೀಚ್ಮೆಂಟ್ ಟ್ಯೂಷನ್ ಸೆಂಟರ್. ಅಡ್ಮಿಷನ್ ಮತ್ತು ತರಗತಿಗಳು ಪ್ರಾರಂಭವಾಗಿದೆ. ಅಲ್ಲದೆ ಪೂಜಾ ಬಸ್, ಸ್ಲೀಪರ್ ಕೋಚ್ ಮತ್ತು ಪಾರ್ಸಲ್ ಸರ್ವಿಸ್ ಕೂಡ ಲಭ್ಯ. ಸಂಪರ್ಕಿಸಿ ಚಾಮುಂಡಿ ಕಾಂಪ್ಲೆಕ್ಸ್, ಓಲ್ಡ್ ಡಿಸಿಸಿ ಬ್ಯಾಂಕ್ ಬಿಲ್ಡಿಂಗ್, ನಾಪೋಕ್ಲು. ಕಾಲ್ 9740701410 ಆರ್ 08272200770. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಪಠ್ಯ ಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ,